ಕೋಟಿ ರೂಪಾಯಿಗಳನ್ನು ಒದಗಿಸುವುದಾಗಿ ಅವರು ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸನಸಭೆಗಳು ಅಶಿಸ್ತಿನ ಅಖಾಡವಲ್ಲ, ಚಿಂತನೆ ನಡೆಸುವ ವೇದಿಕೆಯಾಗಲಿ, ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ಶಿಕ್ಷಣದಿಂದ ಸ್ವಾಭಿಮಾನಿ, ಜವಾಬ್ದಾರಿಯುತ ವ್ಯಕ್ತಿಯಾಗಲು ಸಾಧ್ಯ, ಮುಖ್ಯಮಂತ್ರಿ ಅಭಿಮತ. ಒಳಮೀಸಲಾತಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಲು ಬಿಡುವುದಿಲ್ಲ, ಸಚಿವ ಕೆಎಚ್ ಮುನಿಯಪ್ಪ. ವಿಶ್ವವಿಖ್ಯಾತ ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಇಂದು ಚಾಲನೆ ನೀಡಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ. ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್. ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು. ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದೊಳಗೆ ಕೃಷಿ ಅನುಭವಗಳು ಈ ಕುರಿತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಬೆಟಗೇರಿ ಗ್ರಾಮದ ನಾರಾಯಣಪ್ಪ ಮತ್ತೂರು ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ ಪ್ರಸಾರವಾಗಲಿವೆ. ಕೇಳಿ, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಬೆಟಗೇರಿ ಗ್ರಾಮದ ನಾರಾಯಣಪ್ಪ ಮತ್ತೂರು ಅವರೊಂದಿಗೆ ಕೃಷಿ ಅನುಭವಗಳ ಕುರಿತು ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತರಕಾರಿ ಬೆಳೆಗಾರರಾಗಿರ್ತಕ್ಕಂಥ ಮತ್ತು ಸಾಮಾನ್ಯ ಕೃಷಿಯನ್ನು ಮಾಡಿಕೊಂಡಿರ್ತಕ್ಕಂತಹ ರೈತರಾಗಿರ್ತಕ್ಕಂತಹ ಶ್ರೀಯುತ ನಾರಾಯಣಪ್ಪ ಮತ್ತೂರವರು ನಮ್ಮ ಜೊತೆಗಿದ್ದಾರೆ. ಇವರು ಊರು ಬಂದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದವರು. ನಮಸ್ಕಾರ ನಾರಾಯಣಪ್ಪರೇ. ನಮಸ್ಕಾರ ಸರ್. ನಾರಾಯಣಪ್ಪರೇ, ಇವತ್ತು ನಾವು ನಿಮ್ಮ ಊರಲ್ಲೇ ಇದ್ದೀವಿ. ಬೆಳಗ್ಗೆ ಎಲ್ಲ ಎಲ್ಲಿ ಹೋಗಿದ್ರಿ? ಬೆಳಗ್ಗೆ ನಾವು ಇವತ್ತು ಕಾಯಿಪಲ್ಯ ಮಾರ್ಕೆಟ್ ಕೊಪ್ಪಳಕ ಮೆಣಸಿನಕಾಯಿ ಮಾರಕ್ಕೆ ಹೋಗಿ ಸರ್. ನಾನು ಇವತ್ತು ಬೆಳಗ್ಗೆ ಬಂದು ಸರ ಹಿಂಗ ಸಂದರ್ಶನಕ್ಕೆ ಬರ್ತಾರ ಅಂತಂದ್ರು ನಾನು ಅನ್ಕೋಬೋದಿತ್ತು. ಸ್ವಲ್ಪ ಬಿಡು ಮಾಡ್ಕೊಂಡು ಅವ್ರು ಭೇಟಿಯಾಗಿ ಅವ್ರು ವಿಚಾರ ಮಾಡೋಣ ಯಾರು ಬಂದಾರ ಏನಂತಂದು ಅದಕ್ಕೆ ತಮ್ಮನ್ನ ನೋಡ್ಕೊಂಡು ನಿಮ್ಗೆ ಕಾಣಬೇಕಂತ ನಾ ಹತ್ತಿರದಾಗ ನಾವು ಕಾಯಕಿದ್ದೀವಿ. ನೀವು ಬಂದ್ಬಿಟ್ರಿ, ಬಹಳ ಖುಷಿ ಆಯ್ತು. ನೀವು ಸುಮಾರು 10 ಎಕರೆ ಭೂಮಿಯನ್ನ ಇಟ್ಕೊಂಡು ತರಕಾರಿ ಬೆಳೆಗಳನ್ನ, ಮೆಕ್ಕೆಜೋಳ ಬೆಳಿತೀರಾ, ಶೇಂಗಾ ಬೆಳಿತೀರಾ, ಸೂರ್ಯಕಾಂತಿ ಬೆಳಿತೀರಾ, ಕೃಷಿಯ ನಿಮ್ಮ ಕುಟುಂಬದ ಆಧಾರನ? ಕೃಷಿನ ನಮಗೆ ಒಂದು ಕೈಗಾರಿಕೆ ಕೇಂದ್ರ, ಕೃಷಿಲಿಂದ ನಾನು ನಮ್ಮ ಬದುಕು, ನಮ್ಮ ಮುತ್ತದ ತಾತದಿಂದ ನಾನು ಕೃಷಿನ ಅವಲಂಬಿಸ್ತಾ ಬಂದಂತ ನಮ್ಮ ಕುಟುಂಬ. ನಾವು ಅದೇ ಕೃಷಿನ ನಾವು ಅವಾಗಿನ ಸ್ವಲ್ಪ ಅವಾಗಿನ ಮಾಜಿ ಮಾಡ್ತಿದ್ವಿ. ಈಗ ನಾವು ಸುಧಾರಿಸಿದ ಒಂದು ಬೇಸಾಯ ಪದ್ಧತಿ ಒಳಗ ಅನುಭವಿಸ್ತಾರ ವಿಚಾರ ತಗೊಂಡು ಅದೆಲ್ಲ ಸುಧಾರಣೆ ಆಗಿ ಆಮೇಲೆ ನಾವು ಇಷ್ಟು ಜಮೀನೊಳಗ ಒಂದು ಎಕರೆ ಎರಡು ಎಕರೆ ಕಂಟಿನ್ಯೂ ಕಾಯಿಪಲ್ಯ 30 ವರ್ಷದಿಂದ ನಾವು ಕಾಯಿಪಲ್ಯ ಮಾಡ್ಕೊಂತ ನಾವು ಬರ್ತೇವೆ ಸರ್. ವಿಶೇಷವಾಗಿ ತರಕಾರಿ ಬೆಳೆ ಬೆಳೆಯೋದಕ್ಕೆ ನೀವು ಹೆಚ್ಚು ಒತ್ತು ಕೊಟ್ಟಿದ್ದೀರಿ. ಹೆಚ್ಚು ಯಾವಾಗಿಂದ? ಈ ಕನಿಷ್ಠ ಅಂದ್ರೆ ಒಂದು 20-25-30 ವರ್ಷ ಸರ್ ನಾವು ಬೆಳಿತಾನಲ್ಲಿ. ಮೊದಲಿಂದ ನಮ್ಗೆ ಮೀರೆಲ್ಲ ಬೆಳಿತಿದ್ರು ಅಥವಾ ನಾವು ಅದನ್ನ ಯಾಕಂದ್ರ ನಾವು ಒಂದು 10-12 ಎಕರೆ ಬೇರೆ ಭೂಮಿ ಮಾಡೋ ಸಲುವಾಗಿ ಖರ್ಚಿನ ಸಲುವಾಗಿ ಇದು ಒಂದು ನಾವು ಕಾಯಿಪಲ್ಯನ ನಾವು ಉಪಕಸವಾಗಿ ಮಡ್ಕಿತ್ತು ಸರ್ ನಾವು. ಯಾಕಂದ್ರೆ ನಾವು ಅವಾಗ ಬೀಜ ಗೊಬ್ಬರ ಬೇರೆ ಬೆಳೆ ಬಿಚ್ಚಿ ಬಿಡ್ತೀವಿ, ಅಲ್ಲಿ 4 ತಿಂಗಳು ಬೆಳೆ ಬರುತ್ತಾ ಅಲ್ಲಿ ಮಟ್ಟ ನಮ್ಗೆ ಯಾವ್ದು ಆದಾಯ ಇರೋದು ಮನೆಗೆ ಆಳಿಂದು ಮನುಷ್ಯನ ಖರ್ಚು ಮಾಡ್ಕಂದ್ರೆ ನಾವು ಇಲ್ಲಿ ಮಾರ್ಕೆಟ್ ಹೋಗಿ ತಲಾತ್ರ ಹೋದ್ರೆ ಅಲ್ಲಿಂದ ರೈತರು ಉಳಿಯಲ್ಲ. ಹೀಗಾಗಿ ನಾವು ಇದೊಂದು ಉಪಕಸಬು ಮಾಡ್ಕೊಂಡು ಪ್ರತಿ ವಾರ 8-10 ಸಾವಿರ ಬರಂತಾಗ ನಾವು ಮಾಡ್ಕೊಂಡು ಇದರಿಂದ ನಾವು ಅದಕ್ಕೆ ಸಪೋರ್ಟ್ ಆಗಿ ಇಟ್ಕೊಂಡು ನಾವು ವ್ಯವಸಾಯ ಮಾಡ್ಕೊಂಡು ಹೊಂಟಿರೋ. ಇದು ರೈತರ ಜಾಣತನ, ಸಾಲ ಮಾಡಲಾರ್ದೆ ಬೇರೆಯವ್ರ ಹತ್ರ ಕೈ ಚಾಚಲಾರ್ದೆ ಆರ್ಥಿಕವಾಗಿ ಸ್ವಾವಲಂಬಿ ಆಗ್ಬೇಕು ಅಂದ್ರೆ ಈ ತರ ಉಪಕಸಬುಗಳು ಉಪಕಸಬು ಮಾಡ್ಕೊಂಡು ನಾವು ಅದು ಖರ್ಚಿಗೆ ಅದು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಮ್ಗೆ ನಮಗೆ ಅದು ಪೀಕ್ ಬಂದಾಗ ಅದರಲ್ಲಿ ಮುಂದೆ ಲಗ್ನ ಮುತ್ತ ಮೀನು ಆಸ್ತಿ ಹಿಡಿಯೋದು ದೊಡ್ಡ ಪ್ರಮಾಣದಾಗ ಮೆಕ್ಕೆಜೋಳ ಜಾಸ್ತಿ ಏರಿ ಹಾಕಿರ್ತವ. ಇದೇನಿದ್ರೆ ಅದು ಎಲ್ಲ ಭೂಮಿ 10 ಎಕರೆ ಭೂಮಿಗೆ ಮೇಂಟೈನ್ ಆಗಷ್ಟು ಖರ್ಚು ಇದು ಓದಿರ್ಬೇಕಂತಂದ್ರೆ ಅದನ್ನ ಲೆಕ್ಕಾಚಾರ ಹಾಕಿದ್ ನಾವು ಅಷ್ಟಕ್ಕೆ ಎಷ್ಟು ಮಾಡೋದು ಅಷ್ಟು ಕಾಯಿಪಲ್ಯ ಯಾವ್ದು ಸೀಸನ್ ಏನ್ ಬೆಳಬೇಕು ಆ ಸೀಸನ್ ನಾಗ ಆ ಕಾಯಿಪಲ್ಯ ಹಾಕಿ ಒಂದಾದ ನಂತರ ಮತ್ತೆ ಒಂದು ಹಾಕ್ಯಂತ ನಾವು ಬದಲಾವಣೆ ಮಾಡ್ಕೊಂತ ಹಿಂಗ ಕಾಯಿಪಲ್ಯ ನಿರಂತರವಾಗಿ ಬೆಳಿತೀವಿ ಸರ್. ನಾವು 8 ಎಕರೆ ಭೂಮಿ ಇದೆ ರೀ? ನಮ್ದು 10 ಎಕರೆ ಭೂಮಿ ಇದೆ, ಅದರೊಳಗೆ 2 ಎಕರೆ ಕಾಯಿಪಲ್ಯ ಫಿಕ್ಸ್. 2 ಎಕರೆ ಕಾಯಿಪಲ್ಯ ಫಿಕ್ಸ್ ಅದನ್ನ ಪ್ರತಿ ವರ್ಷ ಭೂಮಿ ಬದಲಾವಣೆ ಮಾಡ್ತೀವಿ, ಒಂದೇ ಭೂಮಿ ಮಾಡೋದಲ್ಲ. ಈ ವರ್ಷ ಇಲ್ಲಿ ಮಾಡಿದ್ರಿ ಒಂದ್ 2 ಎಕರೆದಾಗ ಮತ್ತೊಂದು ವರ್ಷ ಮತ್ತೊಂದು ಕ್ಷೇತ್ರ ಬದಲಿ ಮಾಡ್ತೀವಿ. ಅದ ಭೂಮಿ ಬೇರೆ ಕ್ಷೇತ್ರದ ಫಲವತ್ತತೆ ಆಗ ಭೂಮಿ ಅನ್ನೋದಕ್ಕೆ ನಾವು ಭೂಮಿ ಅದನ್ನ ಬದಲಾವಣೆ ಮಾಡ್ಕೊಂತ ನಾವು ಕಂಟಿನ್ಯೂ 2 ಎಕರೆ ಕಾಯಿಪಲ್ಯ ಇಟ್ಟೇ ಇರ್ತೀವಿ. ಫಿಕ್ಸ್. ಯಾವ ಯಾವ ತರಕಾರಿ ಬೆಳೆಗಳು ನಿಮ್ಗೆ ಹೆಚ್ಚು ಲಾಭದಾಯಕ? ನಮಗೆ ನೋಡಿ ನಮ್ಗೆ ಹಸಿಮೆಣಸಿನ್ಕಾಯಿ ಯಾವಾಗ ಸದಾ ರೇಟ್ ಮಾರ್ಕೆಟ್. ಆಮೇಲೆ ನಮಗೆ ಇದು ಹರಿಯಕ್ಕೂ ಅನುಕೂಲ ಇರ್ತದೆ, ಪ್ಯಾಕೇಜ್ ತಂದಿರಲ್ಲ. ತದನಂತರ ನಮಗೆ ಈಗ ಬದನೆಕಾಯಿ ಅಂತಂದು ಬದನೆಕಾಯಿಗೆ ಅದನ್ನ ಕಟಾವ್ ಮಾಡೋದ್ರ ಲೇಬರ್ಸ್ ಬಹಳ ಬೇಕಾಗಲ್ಲ, ಅದ ನಮ್ಗೆ ಸರಳ ಆಗುತ್ತೆ. ಅದ ನಾವ್ ಏನೈತಲ್ಲ ನಮ್ಮ ಮಕ್ಕಳ ಜೊತೆಗೆ ನಾವ ಕಟ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ನಮ್ದು ರೋಡ್ಗೆ ಹೊಲ ಐತಿ, ತಿಗಿರು ದಾರಿ ರೋಡ್ ಅಂತ ಐತಿ. ಅಲ್ಲಿಂದ 18-20 ಕಿಲೋಮೀಟರ್ ಕೊಪ್ಪಳ. ನಮ್ಗೆ ಅಲ್ಲಿ ಕಾಯಿಪಲ್ಲೆ ಸಣ್ಣ ವ್ಯಾಪಾರಸ್ಥರು ಡೈಲಿ ಮಾರ್ಕೆಟ್ ಹೋಗೋದ್ರಿಂದ ಆ ಗಾಡಿ ಒಳಗೆ ಅವ್ರು ತಗೊಂಡಷ್ಟು ಅವ್ರು ತಗೊಂತಾರ, ಹೆಚ್ಚಿನ ಪ್ರಮಾಣದ ಅದ ಅವ್ರ ಗಾಡಿ ಹಾಕಿ ನಾವು ಮಾರ್ಕೆಟ್ ಮಾರಾಟ ಮಾಡಿಸ್ಬಿಡ್ತೀವಿ. ಕೊಪ್ಪಳ ಅವ್ರು ಬೇಕಾದಷ್ಟು ಅವ್ರು ತಗೊಂತಾರೆ ಚಿಲ್ರ ಇಲ್ಲಿ. ಹೆಚ್ಚಿಗೆ ಮಾಲ್ ಉಳಿತಪ್ಪ ಅಂದ್ರೆ ಹೆಚ್ಚಿಗೆ ಮಾಲ್ ನಮ್ಗೆ ಜಾಸ್ತಿ ಇಳುವರಿ ಬಂತಂದ್ರ ಅವ್ರು ಕೊಪ್ಪಳಕ್ಕೆ ಡೈಲಿ ಹೋಗ್ತಿರ್ತಾರೆ ಗಾಡಿ ಕಾಯಿಪಲ್ಲೆ ಬರತ್ತೆ, ಅದ ಕಡೆಗೆ ನಮ್ದಿಷ್ಟು ಮಾಲ್ ಹಾಕಿ ಅವ್ರನ್ನ ಮರ್ಕೆಮ್ಮ ಅಂತ ಹೇಳ್ಬಿಡ್ತೀವಿ ನಾವು, ತಂದು ಪೆಟ್ಟಿ ಕೊಟ್ಬಿಡ್ತಾರೆ. ನಮಗೆ ಮಾರಾಟ ಮಾಡಕ್ ಬಹಳ ಅನುಕೂಲ ಐತೆ ರೋಡ್ ಅಲ್ಲಿ ಅಂತಂದ್ರೆ. ನೀವೇನು ಹೋಗಲ್ಲ? ನಾವೇನು ಹೋಗಲ್ರಿ, ಯಾವಾಗ ನಾವು ಹೋಗ್ತೀವಿ ನಾವು ಪಟ್ಟಿಗೆ ನಾವು ಕಂಟಿನ್ಯೂ ಅಲ್ಲಿ ಹೋದ್ರೆ ಒಂದಾಗ ಕೆಲಸ ನಿಲ್ತವ, ನಾವು ಮಾಲ್ ಹಾಕಿ ಕಳಿಸ್ಬಿಡ್ತವ. ಫೋನ್ ಪೇ ಬಂದವ್ರೀಗ ಅವ್ರು ನಮ್ದು ಎಷ್ಟಾಗೈತೆ ರೇಟ್ ಅಂತಂದು ರೊಕ್ಕ ಹಾಕ್ಬಿಡ್ತಾರೆ. ತೂಕ ಅಳತೆಯಲ್ಲಿ ವ್ಯತ್ಯಾಸ ಏನಾಗಲ್ಲ ಮೇಡಮ್? ಕಂಟಿನ್ಯೂ ಒಂಥರ ಒಂದ್ ಅಂಗಡಿ ನಾವು ಮಾಲ್ ಕಳಿಸ್ತೀವಿ ಅಂದ್ರ ಅವ್ರ ನಮ್ಮ ಮೇಲೆ ವಿಶ್ವಾಸ ಇಟ್ಟಿರ್ತಾರವ್ರು, ಹಂಗಾಗಿ ಅವ್ರ ತರ ಮೋಸ ಮಾಡೋದಲ್ಲ. ಅವ್ರಿಗೆ ಕೊಡಂತ ಕಮಿಷನ್ ಕೊಟ್ಟಿರ್ತೀವಿ, ಅವ್ರಿಗೆ ನಮ್ಮಲ್ಲಿ ಕೊಟ್ಟಿರ್ತೀವಿ, ಇದು ತಡದ ಮೋಸ ಮಾಡೋದಲ್ಲ. ಆ ವಿಶ್ವಾಸದಿಂದ ಕಳಿಸ್ತಾ ಇರ್ತಾರೆ ಮತ್ತು ವಿಶ್ವಾಸ ನಂಬಿಕೆ ಮೇಲೆ ನಿಂತಿದೆ. ಈಗ ತರಕಾರಿಗಳಲ್ಲಿ ಮೆಣಸಿನಕಾಯಿ ಬೆಳಿತೀರಿ, ಬದನೆಕಾಯಿ ಬೆಳಿತೀರಿ, ಈರುಳ್ಳಿ, ಹಾಗಲ, ಈರಿ ಇವೆಲ್ಲ ಬೆಳೀತಾ ಹೋಗ್ತೀವಿ. ಈ ಬೆಳೆಗಳಿಗೆ ಒಳ್ಳೆ ಬೆಳೆ ಬರಬೇಕು, ಒಳ್ಳೆ ಫಲವತ್ತಾದ ಫಸಲು ಸಿಗಬೇಕು ಅನ್ನೋದಾದ್ರೆ ಭೂಮಿಯ ಆರೈಕೆ, ಸಿದ್ಧತೆ, ಮುಖ್ಯವಾದ ಗೊಬ್ಬರ ಇಂಥವೆಲ್ಲ ಏನೇನು ಕೊಡ್ತೀರಿ? ಮುಖ್ಯವಾದ ವಿಷಯ ಕೇಳಿದ್ರೆ ನಾವು ಭೂಮಿ ಆಳವಾಗಿ ಉಳುಮೆ ಮಾಡ್ತೀವಿ ಸರ್. ಆಳವಾಗಿ ಉಳುಮೆ ಮಾಡಿ ಆಮೇಲೆ ಸಾಲ್ ಬಿಟ್ಟು ಆ ಸಾಲ್ ಬಿಟ್ಟು ಹಚ್ಚೋ ಸಾಲ ನಾವು ಯಾವ ಅಂತದ ಹಚ್ಚಬೇಕು ಆ ಅಂತದ ಸಾಲ್ ಬಿಟ್ಟು ನಂಟಿಲೆ ಸಾಲ್ ಬಿಟ್ಟು ಅದಕ್ಕೆ ಕಾಂಪೋಸ್ಟ್ ಗೊಬ್ಬರ ಅಥವಾ ಕೋಲಿ ಗೊಬ್ಬರ ಆಮೇಲೆ ಸಗಣಿ ಗೊಬ್ಬರ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಆದಷ್ಟು ನಾವು ಕಾಂಪೋಸ್ಟ್ ಮಾಡಿರ್ತೀವಿ, ಆ ಕಾಂಪೋಸ್ಟ್ ಗೊಬ್ಬರನ ಆ ಸಾಲಿಗೆ ಹಾಕಿ ಅದಕ್ಕೆ ನೀರು ಬಿಟ್ಟು ಅದ್ರ ಜಗದಕ್ಕೆ ಸೈಜ್ ಆ ಸೈಜ್ ಹಚ್ಚಬೇಕು. ಆ ಸೈಜ್ ಹಚ್ಚಿ ಮುಂದೆ ಕ್ರಮೇಣ ಬೆಳವಣಿಗೆ ಬೇರೆ ಬಿಟ್ಟಾಗಲ್ಲ. ಆಮೇಲೆ ರಾಸಾಯನಿಕ ಗೊಬ್ಬರ ಬಹಳ ಪ್ರಮಾಣದ ಹಾಕಲ್ಲ, ವೀರ್ಯ ಮಾತ್ರ ಹಾಕಲ್ಲ. ಅವು ಕಾಂಪ್ಲೆಕ್ಸ್ ಸ್ವಲ್ಪ ಪ್ರಮಾಣದ ಹಾಕಿದ್ರೆ ಸ್ವಲ್ಪ ಸಪೋರ್ಟ್ ಬೇಕು, ಇಲ್ಲಿಗೆ ಬರೀ ಕಾಂಪೋಸ್ಟ್ ಇಂದ ಆಗಲ್ಲ, ಸ್ವಲ್ಪ ಬೆಸ್ತು ಅಷ್ಟೇ. ಆದ್ರೆ ರಾಸಾಯನಿಕ ಹೆಚ್ಚಿಗೆ ಉಪಯೋಗ ಮಾಡಲ್ಲ, ಕಡಿಮೆ ಮಾಡುತ್ತೆ. ಕಡಿಮೆ ಅಂದಾಜು ಎಷ್ಟು ಅಂತರ ಇರ್ತದೆ? ಒಂದು 60-70 ಅಂತರ ಇದ್ರಲ್ಲಿ ಇರ್ತದೆ. ಈಗ ಸಾವಯವ ಗೊಬ್ಬರಗಳಿಗೂ ಅಂದ್ರೆ ನಿಮ್ಮ ನಿತ್ಯ ಸಿಗ್ತಕ್ಕಂಥ ಗೊಬ್ಬರಗಳಿಗೂ ಅಂಗಡಿ ಗೊಬ್ಬರಕ್ಕೂ ಎಷ್ಟು ಪ್ರಮಾಣ ಇರ್ತದೆ ಅಂತ? ಇದು ನಮ್ದು ಯಾವಾಗಲೂ ನಮ್ದು ಸಾವಯವ ಗೊಬ್ಬರ ಹೆಚ್ಚಿನ ಪ್ರಮಾಣದಾಗ ಇರ್ತದೆ. ಹೆಂಗ ಅದನ್ನ ಕಾಂಪೋಸ್ಟ್ ಮಾಡಿರ್ತೀವಿ ಆ ಪ್ರಮಾಣದಾಗ ಅದು ಅಷ್ಟು ಶಕ್ತಿ ಇರ್ತದೆ. ಇವ್ರ ಒಂದು ನಿಗದಿತ ಲಿಮಿಟ್ 12% 10% ಅಂತ ಇರ್ತಾವ. ಅದ್ರೊಳಗೆ ಎಷ್ಟು ಇರ್ತಾವ ಎಷ್ಟು ಚೀಲದಿಂದ ಎಷ್ಟೋ ನಂಬರ್ ಇರ್ತಾವ. ಇಂತಿಷ್ಟಂತ ಪ್ರಮಾಣ ಅಂತ ಏನಂತ ಗೊತ್ತಾಗಲ್ಲ. ಆಗ ನಾವು ಕೊಡೋದನ್ನ ತೋರದ ಹಾಕ್ತಾರ ರೈತರು. ಇದು ನಮ್ಮ ಸಾವಯವದಾಗ ನಾವು ಯಾವ ತರ ನಾವು ಸಾವಯವ ಮಾಡಿರ್ತೀವಿ ಅದ್ರ ಪರಿ ಅದ್ರದ್ದು ಎಷ್ಟು ಪರ್ಸೆಂಟೇಜ್ ಅದು ಎಷ್ಟು ತಾಕತ್ ಐತಿ ಅಂತ ನಮ್ಗೆ ತಯಾರಿ ಮಾಡಿರ್ತೀವಿ ನಮಗೆ ಗೊತ್ತಿರ್ತದೆ. ನಾವು ಹೆಂಗ ಹಸಿರೆಲೆ ಗೊಬ್ಬರ ಅದ್ರ ಕೆಲವೆಲ್ಲ ಗೋಲಿ ಗೀಲಿ ಹಾಕಿ ಅದನ್ನ ರೆಡಿ ಮಾಡ್ತೀವಿ. ಅಂದ್ರೆ ನಾರಾಯಣಪ್ಪರು ನಿಮ್ಮ ಭೂಮಿಯ ಫಲವತ್ತತೆಯನ್ನ ಕಾಪಾಡಿಕೊಳ್ಳಕ್ಕೆ ಸಾವಯವ ಪದ್ಧತಿಯನ್ನ ಹೆಚ್ಚು ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀರಿ. ಅಗತ್ಯ ಇದ್ದಾಗ ಮಾತ್ರ ಒಂದಿಷ್ಟು ಅಂಗಡಿ ಸಾವಯವ ಪದ್ಧತಿಯಿಂದ ಇದ್ರೆ ಯಾವ್ದಾದ್ರು ಬರಂತ ಫಲ ಒಳ್ಳೆ ರಸಿನಾಗಿ ಬರುತ್ತೆ ಸರ್. ಆಮೇಲೆ ಸೈಜ್ ಆಗಿ ಬರುತ್ತೆ ಮಾರ್ಕೆಟಿಗೆ ಈ ಕೊಳ್ಳರಿಗೆ ಬಹಳ ಆಕರ್ಷಣೀಯವಾಗಿರ್ತದೆ. ರಾಸಾಯನಿಕನ ಹೆಚ್ಚಿಗೆ ಉಪಯೋಗ ಮಾಡೋದ್ರಿಂದ ಅದು ಹೊರಟಾಗಿರ್ತದೆ ಯಾವಾಗಲೂ. ಆಮೇಲೆ ಜೀವಾಮೃತ ಅಂತ ಮಾಡ್ತೇವೆ ನಾವು ಆಕಳು ಹುಚ್ಚಿ ಆಕಳು ಸೆಗಣಿ ತಗೊಂಡು ಅದನ್ನು ಸೇಗಡ್ಲಿ ಬೆಳೆ ಹಿಟ್ಟು ಹಾಕಿ ಅದನ್ನೊಂದು ಎಟ್ಟ ಜ್ಯೂಸ್ ಕಳಿಸಿ ಅದನ್ನು ಮಾಡಿ ಅದನ್ನು ಆ ದ್ರವನ್ನು ನಾವು ಸಿಂಪಡಣೆ ಮಾಡ್ತೀವಿ. ಜೀವಾಮೃತ ನೀವೇ ತಯಾರು ಮಾಡ್ತೀವಿ ಬ್ಯಾರಲ್ ಇರ್ತಾವ್ರಿ 200 ಲೀಟರ್ ಬ್ಯಾರಲ್ಯಾಗ ಹಾಕಿ ಅದನ್ನ ಮಾಡಿ ನಮ್ಗೆ ಟೈಮ್ ಸಿಕ್ಕಾಗ ಅದನ್ನ ನಾವು ಯಾವಾಗಲೂ ಸ್ಪ್ರೇ ಮಾಡ್ತಾ ಇರ್ತೀವಿ 20 ದಿವಸಕ್ಕೆ. ಸಾವಯವ ಕೃಷಿಗೆ ಒಳಗಾಗುವವರು ಅಥವಾ ಸಾವಯವ ಕೃಷಿಯನ್ನು ಅನುಸರಿಸೋರಿಗೆ ದನಕರುಗಳು ಬಹಳ ಮುಖ್ಯ, ಅವಶ್ಯವಾಗಿ ಬೇಕೇ ಬೇಕು. ನಿಮ್ಮಲ್ಲಿ ದನಕರುಗಳು ಏನೇನಿದ್ದಾವೆ, ಎಷ್ಟಿದ್ದಾವೆ? ಈ ದನಕರುಗಳ ಸಂಖ್ಯೆ ಮೊದಲು ಸಾಕಷ್ಟು ಇತ್ತು ಸರ್, ಇದ್ದಂತ ಹೇಳೋದೈತೆ. ಈಗ ಕ್ರಮೇಣ ಕಡಿಮೆ ಆಗ್ತಾನ ಬಂದ್ಬಿಟ್ಟವ. ಈಗ ಮತ್ತೆ ಮುಂದೆ ಆದ್ರೂ ಅದನ್ನ ದನ ಇಲ್ಲದ ನಾವು ಬದುಕಾಗಲ್ಲ ಅನ್ನೋದು ನಮಗೆಲ್ಲ ಬರೀ ಜ್ಞಾನ ಬಂದ್ಬಿಟ್ಟದ. ಇದು ನೆಕ್ಸ್ಟ್ ನಾವೇನಿದ್ದಿಲ್ಲ ಅದು ಪಶುಗಳ ಸಂಪತ್ತು, ನಾವೇ ಹಸುಗಳ ಸಂಪತ್ತು ಜಾಸ್ತಿ ಆಗಿ ನಾವು ವೃದ್ಧಿ ಮಾಡಬೇಕಂತಂದು ನಾವು ಯೋಚನೆ ಇಟ್ಕೊಂಡಿದ್ವಿ. ನಾವು ಈಗ 4 ಆಕಳ 4 ಎಮ್ಮೆ ಕಟ್ಟಿ ಇದನ್ನ ನಮ್ಮ ಗೊಬ್ಬರ ಹೊಲಕ್ಕೆ ಎಷ್ಟು ಬೇಕಷ್ಟು ಗೊಬ್ಬರ ತಯಾರು ಮಾಡ್ಬೇಕು. ನಾವು ರಾಸಾಯನಿಕ ಹೊರಬಿಟ್ರೆ ಭೂಮಿ ಕೆಟ್ಟೋಗುತ್ತೆ, ಮುಂದೆ ನಮ್ಮ ಮಕ್ಕಳಿಗೆ ಏನ್ ಬಿತ್ಬೇಕು ಅನ್ನೋದು ತಿಳಿದಾಗತ್ತ. ಅದು ನಮಗೆ ಜ್ಞಾನವೇ ಆಗಿರ್ತಿ. ಆದ್ರೆ ಇತ್ತು ಸ್ವಲ್ಪ ಟೈಮ್ನ ಬದಲಾವಣೆ ಮಾಡಿ ಅದನ್ನ ಅಭಿವೃದ್ಧಿ ಮಾಡಲ ಎತ್ತುಗಳು ಇದಾವ. ಮೊದಲೆಲ್ಲ ಸಾಕಷ್ಟು ಅಷ್ಟು ದನ ಇದ್ರು ಸರ್, 2 ಎತ್ತು 15 ದನ ಸಾಕಷ್ಟು. 1 ವರ್ಷಕ್ಕೆ ಆ ಟೈಮ್ ಗೊಬ್ಬರ ಉಣಿಸ್ತಿದ್ವಿ ಭೂಮಿಗೆ. ಈಗ ಅದು ಆಳಿನ ಸಮಸ್ಯೆ ಹಂಗಾಗಿ ಅದು ಇದು ಹೊಟ್ಟೆ ಅಂತಂದ ಸ್ವಲ್ಪ ಕಮ್ಮಿ. ಈಗ ನೀವು ಕಾಂಪೋಸ್ಟ್ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ನೀವು ಖರೀದಿ ಮಾಡ್ಲೇಬೇಕು. ತಿಪ್ಪೆ ಗೊಬ್ಬರ ನಮ್ದು ಅದಷ್ಟು ಆಗ್ತದೆ ನಮ್ಗೆ ಹೆಚ್ಚಿನ ಹಾಕ್ಬೇಕಂದ್ರೆ. ಈಗ ಭೂಮಿ ಇಲ್ದರ್ವ ಹಸುಗಳು ಇರ್ತಾವ ದನಗಳು ಇರ್ತಾವಲ್ಲ ಅವ್ರ ಗೊಬ್ಬರ ಕೊಂಡು ಹಾಕ್ತಾರೆ ಸರ್ ಸಾಧ್ಯದಷ್ಟು. ಮೆಣಸಿನಕಾಯಿಯಲ್ಲಿ ಯಾವ ತಳಿಯನ್ನ ಬೆಳೆಯೋದು? ನಾವು ಮೆಣಸಿನಕಾಯಿಯಲ್ಲಿ ನೋಡ್ರಿ ಈಗ ಹಸೆಕಾಯಿ ಮಾರ್ಕೆಟ್ಗೆ ಈಗ ಕಾಲುಕಾಯಿ ಬಹಳ ಡಿಮ್ಯಾಂಡ್ ಇರೋದಕ್ಕೆ. ಅದು ಗುಂಟೂರು ಅಂತ ಬರ್ತದೆ ಒಂದು ಅಂಗಡಿ, ಅದು 3 ಇಂಚ್ ಉದ್ದ ಇರ್ತದೆ, ಭಾಳ ಸಿಕ್ಕಪಟ್ಟೆ ಕಾಲ ಮಾರ್ಕೆಟ್ ನೋಡೋದು. ರೇಸ್ ಎಷ್ಟು ರೇಟ್ ಅದ? 6,000 ರೂಪಾಯಿ ಒಂದು ಕ್ವಿಂಟಲ್ ಮಾರ್ಕೊಂಡಿದ್ದೀವಿ. 6,000 ಯಾವಾಗಲೂ ಆ ರೇಟ್ ಮೇಂಟೈನ್ ಇರ್ತದೆ. ಈಗ 5 ವರೆಗಿಂದ 6,000 ಐತದ ಮೆಂಟೈನ್. ಈ ವಸ್ತವೇ ಐತದ ಕಂಟಿನ್ಯೂ ರೇಟ್ 6,000 ರೂಪಾಯಿ ಮಾಡ್ಕೊಂಡಿದ್ದೀವಿ. ಓಕೆ, ಅಂದ್ರೆ ಈಗ ಗುಂಟೂರು ಮೆಣಸಿನಕಾಯಿ ಮಾರ್ಕೆಟಲ್ಲಿ ಬೇಡಿಕೆನೂ ಇದೆ, ಬೆಲೆನೂ ಸಿಗುತ್ತೆ ನಿಮ್ಗೆ? ಸಿಗುತ್ತೆ ಸರ್. ಇದಕ್ಕೆ ಏನಾದರೂ ಬೆಳೆಗಳಲ್ಲಿ ಸಮಸ್ಯೆಗಳು, ರೋಗ? ಇದು ನೋಡಿ ಗುಂಟೂರು ಬೆಳೆ ಸ್ವಲ್ಪ ಉರುಟಾದ ಬೆಳೆ ಇದೆ. ಇದು ಬೇರೆ ಮೆಣಸಿನ ಜಾತಿಗಿಂತ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಐತೆ. ಇದು ಯಾವ್ದು ಮುಟಿ ರೋಗ ಬರಲ್ಲ. ಆಮೇಲೆ ಕೆಲವೊಂದು ವೈರಸ್ ಕಡಿಮೆ ಇದ್ಕ ಇದು ಖಾರ ಜಾಸ್ತಿ ಇರೋದ್ರಿಂದ ಇದ್ರ ಗುಣಧರ್ಮನೆ ಹಿಂಗೆ ಇರ್ಬೋದು. ಇದು ನಮಗೆ ರೋಗ ಬಾಧೆ ಬಹಳ ಕಡಿಮೆ ಇದೆ. ಕಡಿಮೆ ಸರ್, ಬೇರೆ ರೋಗ ಬರ್ತಾವೆ ಸರ್. ಇದು ರೋಗ ಇಲ್ಲ. ನಾವು ಹಸೆಕಾಯಿಲಿಂದ ಲಾಭ ಅಂತಂದು ನಾವು ಹಸೆಕಾಯಿನ ಮಾರಾಟ ಮಾಡಿ ಬೆಳೆದು ಹಸೆಕಾಯಿನ ಮಾರಾಟ ಮಾಡ್ತೀವಿ ಸರ್. ಈಗ ನೀವು ಈ ಮೆಣಸಿನಕಾಯಿಯನ್ನ ಬೆಳಿಬೇಕು ಅನ್ನೋದಾದ್ರೆ ಬೀಜ ಹೊರಗಡೆ ಮಾರ್ಕೆಟಲ್ಲಿ ತರ್ತೀರಾ ಸರ್? ನೀವೇ ಇಲ್ಲಿ ನಮ್ಮ ಪಕ್ಕದಲ್ಲಿರೋ ನರ್ಸರಿ ವಿಶ್ವಾಸ ನರ್ಸರಿ ಏನಿರ್ತಾವ ಸರ್, ಅವ್ ನಮ್ಗೆ ಇಂಥ ವೆರೈಟಿನ ನೀನು ಕೊಡಬೇಕು ನಾವು ಅಗಿ ಬೆಳೆಸ್ಕೊಡ್ಬೇಕು ಅಂದ್ರೆ ನಾನು ಹೋಗಿ ಅಲ್ಲಿ ಆರ್ಡರ್ ಮಾಡಿಬಿಟ್ಟು ಆ ವೆರೈಟಿ ಬೀಜನ ತಗೊಂಡವರು ಅದನ್ನ ನರ್ಸರಿಗೆ ಹಾಕಿ ನಮಗೆ 1 ತಿಂಗಳ ಬೆಳೆಸಿ ನಮಗೆ ಅದ್ರದ್ದು ಚಾರ್ಜ್ ಇರ್ತದೆ. ನಮ್ಗೆ 1 ರೂಪಾಯಿ ಹಿಂಗೆ ಮಾಡಿರ್ತಾರೆ ಅವ್ರಂತ ಚಾರ್ಜ್ ಅವ್ರು ಕೊಟ್ಟು ಅವ್ರದ್ದು ನಾವು ಅಗಿಗೆ ಹೋಗ್ಬೋದು. ನೀವು ಆ ಕ್ರಮದಲ್ಲಿ ಅಗಿಗಳನ್ನು ಮಾಡ್ಕೊಳ್ಳೋಕ್ಕಾಗಲ್ವಾ? ಈಗ ಅವರು ನರ್ಸರಿ ಅಂತಂದ್ರೆ ಅದಕ್ಕೆ ಉಷ್ಣಾಂಶ ಕಾಯ್ಕೊಳಕ್ಕೆ ಅದಕ್ಕೊಂದು ಶೆಡ್ ಮಾಡಿರ್ತಾರೆ, ನಿರ್ಮಾಣ ಮಾಡಿರ್ತಾರೆ. ಎಕರೆ ಗಟ್ಟಲೆ ಅದೊಂದು ಕೂಲ್ ರೂಮ್ ಮಾಡಿದ್ರೆ ಅದಕ್ಕೆ ವ್ಯವಸ್ಥೆ ಇರ್ತದೆ. ಈಗ ನಾವು ಅದನ್ನು ಮಾಡ್ಬೇಕಂತಂದ್ರು ಅಷ್ಟೆಲ್ಲ ಬಂಡವಾಳ ಹಾಕಿ ಮಾಡೋದಕ್ಕೆ ಸಾಧ್ಯ ಆಗ್ತಿರಲ್ಲ. ನಾವು ನರ್ಸರಿಗೆ ಒಂದಾಗಿ 1 ರೂಪಾಯಿ ಬೆಳೆದು ಕೊಟ್ಟು ತಂದ್ಬಿಡ್ತೀವಿ. ನಾವು ಹೇಳಿದ ವೆರೈಟಿ ಕೊಡ್ತೀವಿ. 2 ಎಕರೆಗೆ ಎಷ್ಟು ಅಗಿ ಬೇಕಾಗ್ತದೆ? 2 ಎಕರೆಗೆ 16,000 ಅಗಿಬೇಕು ಸರ್. ಎಕರೆಗೆ 8,000 ಅಗಿಬೇಕಾಗ್ತದೆ ಸರ್. ಈ ಇವುಗಳಿಗೆ ಔಷಧೋಪಚಾರ ಆಗಲಿ ಏನಾದರೂ ಬೆಳೆಗಳಿಗೆ ಸಿಂಪರಣೆ ಮಾಡೋದಾಗಲಿ ನೀವು ಈಗ ಅಗಿ ತಂದು ನಾಟಿ ಮಾಡಿದ ಮೇಲೆ ಏನೇನು ಕ್ರಮಗಳನ್ನು ಕೈಗೊಂಡು ನೋಡ್ರಿ? ಅದು ಮುಟ್ಟಿಗೆ ಬಂದ್ರೆ ಅಂತಕ್ಕಂಥ ಔಷಧ ಅದು ಮುಟ್ಟಿಗೆ ಬಂದ್ರೆ, ಆಮೇಲೆ ಈಗ ಮುಟ್ಟಿಗೆ ಬಂದು ದೊಡ್ಡದಾಗಿ ಕಾಯಿ ಬಿಡ ಹಂಗಮ್ಮ ಹೂ ಬಿಡ ಕಟ್ಟಪ್ಪ ಅಂದ್ರೆ ಅದು ಕಾಯಿ ಕೊರಕ ಅಂತ ಬರ್ತದೆ, ಕೊರಕ ಹೋಗಿ ಬರ ಜಾಸ್ತಿ ಇರೋದು. ಮೆಣಸಿನಕಾಯಿಗೆ ಆ ಕಾಯಿ ಕೊರಕ ಬರೋದಿಲ್ಲ, ಖಾರ ಇರ್ತದೆ ಬರೋದಿಲ್ಲ. ಬದನೆಕಾಯಿಗೆ ಅಷ್ಟೇ ಸ್ವಲ್ಪ ಹುಳು ಬಾಧೆ ಇರ್ತದೆ, ಕೀಟ ಬಾಧೆ. ಅದಕ್ಕೆ ಔಷಧ ಅದಾವ ರೀ, ಯಾವ ಡ್ರೆಸ್ ಅದಂಥದ್ದು, ಆಮೇಲೆ ಬೇರೆ ಬೇರೆ ಅದಾವ ಯಾವ ಹಂತ ಹಂತವಾಗಿ ಅದನ್ನ ತಗೊಂಬಂದು ಬದನೆಕಾಯಿಯ ಸಸಿ ತಂದೆ ಎಲ್ಲ ಸಸಿ ಟೊಮೊಟೊ ಬದನೆಕಾಯಿ ಈರುಳ್ಳಿ ಒಂದು ನಾವು ಸ್ವಂತ ಅಗ್ಗಿ ಹಾಕಿ ಬೀಜ ಹಾಕಿ ಬಡಿಗಳ ಬೀಜ ಹಾಕಿ ಬಿದ್ರಿ ನಾವು ಅವನ ಅಗ್ಗಿ ಬೆಳೆಸಿ ಒಂದು ತಿಂಗಳಿಗೆ ಅಕ್ಕಿಂತ ಮತ್ತೆ ನಾಟಿ ಮಾಡುದು, ಮೊದ್ ಬಿಟ್ಟು ನಾಟಿ ಮಾಡುದು. ಇವತ್ತು ನಾಟಿ ಮಾಡಕ್ಕ ಹೋಗಿದೆ, ಈರುಳ್ಳಿ ನಾಟಿ ಮಾಡಕ್ ಕಳಿಸಿ ನನಗೆ, ನೀವು ಬಂದಿದ್ಕೆ ನಾವು ಸ್ವಲ್ಪ ಕಾಯಿ. ಈಗ 2 ಎಕರೆಯಲ್ಲಿ ಮೆಣಸಿಕಾಯಿ ಇರುತ್ತೆ, ಬದನೆಕಾಯಿ ಇರುತ್ತೆ, ಟೊಮೊಟೊ ಇರುತ್ತೆ, ಈರುಳ್ಳಿ ಇದ್ದೇ ಇರ್ತದೆ, ಇವೆಲ್ಲ ಇರ್ತದೆ. 2 ಎಕರೆ ಫಿಕ್ಸ್ ಫಿಕ್ಸ್ ಅದು. ಇದನ್ನ ಕಸು ಮೇಂಟೈನ್ ಮಾಡಕ್ಕಾಗಿ ಕಸು ಮಾಡ್ಕೊಂಡು. ಹೌದು ಹೌದು, ಅಂದ್ರೆ ನಿಮ್ಮ ಇನ್ನೊಬ್ರ ರೂಪಾಯಿ ಕೇಳಿ ನಮ್ಮ ಮನೆತನಕ ಆಳಿಗೆ ಗೊಬ್ಬರ ಬೀಜ ಔಷಧಿ ಯಾವ್ದು ಕೊರೆ ಆಗಲ್ಲ ಅಂತ 2 ಎಕರೆ ಮೇಂಟೈನ್ ಮಾಡಬೇಕು. ಅಷ್ಟು ನಾವು ಅದನ್ನ ಕ್ರಮಬದ್ಧವಾಗಿ ಅಷ್ಟು ಆದಾಯ ಗೊತ್ತಿಟ್ಟು ಅಂತ ವೆರೈಟಿನೇ ಕಾಯಿಪಲ್ಲೆ ಹಾಕಿ ನಮ್ದು ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ನಮ್ಮ ಸಂಸಾರದ ನಮ್ಮ ಮನೆಯಿಂದ ಜೀವನ ಮಾಡಿದ್ರು ನೋಡ್ರು. ಬೇರೆ ಬೆಳೆ ಬರಲಿ ಮಟ್ಟ ನಾವು ಯಾರ ಕೈ 10 ರೂಪಾಯಿ ಕೇಳಕ್ ಹೋಗ. ಬದನೆಕಾಯಿ ತಳಿ ಯಾವ್ದದು? ನಮ್ಗೆ ಬದನೆಕಾಯಿ ತಳಿ ರೀ ರಾಶಿ ಕಂಪನಿ ಅಂತಾರೆ, ಅದ್ರೊಳಗೆ ಧ್ರುವ ಅಂತ ಒಂದು ವೆರೈಟಿ ಅದನ್ನ ನಾವು ಬೆಳಿತೀವಿ. ಕಪ್ಪು ಬಂದಿದೆ, ಸ್ವಲ್ಪ ನೀಲಿ ಬಣ್ಣ ಇರ್ತದೆ, ಟೇಸ್ಟ್ ಇರ್ತದೆ, ಟೇಸ್ಟ್ ಇರ್ತದೆ, ಮಾರ್ಕೆಟ್ನ ರೇಟ್ ಸರ್. ಹಾಗೆಲ್ಲ ಬೆಳಿತೀರಿ ನೀವು? ಹಾಗೆಲ್ಲ ಬೆಳಿತೀವಿ. ಹಾಗಲಕ್ಕೆ ಮಾರ್ಕೆಟ್ ಅಲ್ಲಿ ಬೇಡಿಕೆ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಯಾವಾಗಲೂ ಬೇಡಿಕೆ ಇರುತ್ತೆ, ಹಾಲಕ್ಕೆ ಯಾವಾಗಲೂ ಬೇಡಿಕೆ ಇರುತ್ತೆ. ಹಾಲು ಮಾತ್ರ ಬೆಸ್ಟ್, ಅದಂದ್ರೆ ಹಾಲಕ್ಕೆ ಸ್ವಲ್ಪ ಶ್ರಮ ಇತ್ತು. ಹಾಗಲನ್ನ ನಾವು ಊಟ ಮಾಡಿ ಊಟ ಹಾಕಿ ಕಂಬ ಹಾಕಿ ಅದಕ್ಕೆ ದಾರ ಕಟ್ಟಿ ಅವನ್ನ ಹಾಗಲು ಬೆಳಿ ಅದಕ್ಕೆ ಅಂಟಿಸಿ ಬೆಳೆಸ್ಬೇಕು ನಾವು. ಹೌದು, ಈಗ ನೆಲಕ ಬೆಳೆಸಿದ್ರೆ ಏನಾಗುತ್ತೆ, ಕೆಟ್ಟ ವೇಸ್ಟ್ ಆಗಿದೆ, ಅದಕ್ಕೆ ಶ್ರಮ ಇರ್ತದೆ. ಅದು ಬಹಳ ದಿವಸ ಅದು ಇಳುವರಿ ಕೊಡ್ತದ, ಬಿಡಕತ್ತೆ ಅಂದ್ರೆ ಒಂದು 5-6 ದಿನ ಮಟ್ಟ 6 ತಿಂಗಳು ಬಿಡದ ಹೊಸಗಡೆ ಬಿಡ್ತದ. ನಾವ್ ಹೆಂಗ ಅದನ್ನ ಬೆಳೆಸ್ತೀವಿ ಗೊಬ್ಬರ ಸರ್ಟ್ ಮಾಡ್ಕೊಂತವ್ರೆ, ಅದು ನಮ್ಗ 7 ತಿಂಗಳು ಮಟ್ಟ ನಮ್ಗೆ ಫಲ ಕೊಡುತ್ತೆ. ಈ ರೀ ಸ್ವಲ್ಪ ಟೈಮ್ ಬಹಳ ಟೈಮ್ ಇರೋದ್ರೆ ಅದನ್ನ ಅದಕ್ಕೆ ಬೆಳೆಸ್ಬೇಕು. ಇವ್ ನಮ್ಮ ಮೊಮ್ಮಗ ಬೆಳೆಸಿದ್ವಿ, ನಾವು ಬೆಳೆಸಿದ್ದೀನಿ. ಈ ತರಕಾರಿ ನಿಮ್ಗೆ ಒಂದು ಸಲ ಫಲ ಶುರುವಾಯ್ತು ಅಂದ್ರೆ ಎಷ್ಟು ತಿಂಗಳವರೆಗೂ ಬರ್ತಾ ಇರ್ತದೆ? ಈಗ ನೋಡ್ರಿ ನಮ್ದೀಗ 3 ತಿಂಗಳಿಂದ ಫಲ ಚಲವಾಗಿತ್ತು ಬಿಡಕ್ಕೆ. ನಾಟಿ ಮಾಡಿದ್ಮೇಲೆ 3 ತಿಂಗಳಿಗೆ ಮೆಣಸಿನಕಾಯಿ ಬದನೆಕಾಯಿ ಬರ್ಲಿಕ್ಕೆ ಶುರು ಆಗ್ತದೆ, ಎಲ್ಲ ಚಲವಾದ್ರೆ ಈಗ 1 ತಿಂಗಳಾಗೈತೆ, ಈಗ ಚಲವಾಗಿ 1 ತಿಂಗಳಾದ. ಇದ ಮುಂದೆ ಇನ್ನೂ ಎಷ್ಟು ತಿಂಗಳು ಅಂದ್ರೆ ಇನ್ನೂ 6 ತಿಂಗಳ ಫೆಬ್ರವರಿ ಯಾವಾಗ ಸಮ್ಮರ್ ಚಲವಾಗುತ್ತ ಅವಾಗ ಅಲ್ಲಿ ಮಟನ ನಾವು ಫೆಬ್ರವರಿ 8 ಮಟನ ಇದು ಫಲ ಕೊಡ್ತೈತಿ ಈಗ ನಾವು ನಾಟಿ ಮಾಡಿದ ಬೆಳೆ ಸರ್. ಈಗ 1 ತಿಂಗಳ 1 ತಿಂಗಳ 1/2 ಎಕರೆ ಈಗ ನಾವು ಮೆಣಸಿನಕಾಯಿ ಸರ್, 1/2 ಎಕರೆ ಮೆಣಸಿನಕಾಯಿ 4,000 ಅಂಗಿ ಹೆಚ್ಚು ಸರ್. 4,000 ಅಂಗಿಗೆ 1 ತಿಂಗಳ ಫಲ ಕೊಡ, 1 ತಿಂಗಳ ಟೈಮ್ ಒಳಗ 80,000 ಮೆಣಸಿನಕಾಯಿ ಐತೆ ನಮ್ದೀಗ ನೋಡಿ. 1/2 ಎಕರೆದೊಳಗ 1 ತಿಂಗಳ ಸ್ಟಾರ್ಟ್ ಆಗಿರ್ತದ ಸೀಸನ್, 1 ತಿಂಗಳದೊಳಗ 80,000 ಹಸಿ ಮೆಣಸಿನಕಾಯಿ, 25 ರಿಂದ 30,000 ಬದನೆಕಾಯಿ. ಈಗ ಆಲ್ರೆಡಿ 1 ಎಕರೆಗ ನಾನು 1 ತಿಂಗಳ ಟೈಮ್ ಒಳಗ 1,00,000 ತೆಗೆದೀನಿ. ಮತ್ತು ತರಕಾರಿ ಬೆಳೆಗಳು ಲಾಭದಾಯಕ ಆದ್ರೆ ಇದು ನಿರಂತರ ಶ್ರಮ ಬಯಸ್ತದೆ, ನಿರಂತರ ಶ್ರಮ ಬಯಸ್ತದೆ. ಅದು ಯಾವಾಗ್ಲೂ ಆಕ್ಟಿವಿಟಿ ಇರೋದು ನಾವು ರೈತರ, ಇಲ್ಲಪ್ಪ ನಾವು ಬೇರೆ ಬೆಳೆ ಬೆಳೆದ್ವಿ ಬೀಜ ಹಾಕಿದ್ವಿ ಮ್ಯಾರೇಜ್ ಅನ್ನೋದಿಲ್ಲ, ದಿನಕ್ಕೆ ಒಂದ್ಸಲ 2 ಸಲ ವಿಸಿಟ್ ಕೊಡ್ಲೇಬೇಕು. ಅದೊಂಥರ ಕೂಸಿದ್ದಂತ ಹೆಂಗಪ್ಪ ಮಾಡ್ತು ಹಂಗೆ ಫಲ ಕೊಡುತ್ತೆ. ಇದು ಮಾತ್ರ ಈಗ ನಿಮ್ಮ ಭೂಮಿಯ ವಿಧ ಎಂತದ್ದು? ಮಣ್ಣು ಯಾವ ಭೂಮಿ? ಮಣ್ಣು ಕೆಂಪು ಮಣ್ಣು ಸರ್, ಹೆಸರು ಮಿಶ್ರಿತ ಕೆಂಪು ಮಣ್ಣು. ನಮ್ದು ಫಲವತ್ತಾದ ಭೂಮಿ ಐತಿ. ನೀರಿನ ಮೂಲ ಏನು? ನೀರಿನ ಮೂಲ ನಮ್ದು ಬೋರ್ ವೆಲ್ ಸರ್, ಬೋರ್ನಿಂದ ಅಂತರ್ಜಲ ತಗೊಂತು ನಾವು. ಎಷ್ಟು ಬೋರ್ ಹಾಕ್ಸಿರಿ? 2 ಬೋರ್ 10 ಎಕರೆಗೂ ಎಫಿಷಿಯಂಟ್ ಆಗುತ್ತೆ. ನಿಮ್ಗೆ ಹೊಳೆ ಹತ್ರ ಆಗ್ತದೆ? ಹೊಳೆ ಹತ್ರ ಆಗುತ್ತೆ, ಆದ್ರೆ ನಮ್ಗೆ ಅಷ್ಟು ಹತ್ರ ಇದ್ರು ಅದ್ರದ್ದು ಸ್ವಲ್ಪ ಪ್ರಮಾಣದಾಗ ನಮ್ಗೆ ರೇಸ್ ಮಾಡ್ಕೊತದ ನೀರಿಂದ. ಮಳೆ ತುಂಬಿದೆ ಡ್ಯಾಮ್ ತುಂಬಿದೆ ಕಷ್ಟ ನಮ್ಗೆ, ಮಳೆ ಸ್ವಲ್ಪ ಗಲೆ ಕಡಿಮೆ ಆಗ ನಮ್ಗೆ ಹೊಲಕ್ಕೆ ಕಷ್ಟ ನೀರು ನಾವು ಯಾರ ಟೈಮ್ ಹೊಳೆ ಹತ್ರ ಇರೋದ್ರಿಂದ ನಿಮ್ಗೆ ಕೊಳವೆ ಬಾವಿ ನೀರಿನ ಕೊರತೆ ಏನಾಗಲ್ಲ? ಕೊರತೆನೆ ಈಗ ಒಂದು 10 ವರ್ಷದಿಂದ ಕೊರತೆ ಮೊದ್ಲ ಬರ ಬರ್ತಿದ್ವಿ, ಈಗ ಹೆಂಗ್ ಹೆಚ್ಚಾಗ್ಬಿಟ್ಟು ಉಕ್ಕರಿಕ್ಕಿಟ್ಬಿಟ್ಟ. ಸೊ ಈ ತರಕಾರಿ ಬೆಳೆಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಣೆ ಮಾಡಿದೆ, ಮತ್ತೆ ನಿಮ್ ದೊಡ್ಡ ಕೃಷಿಗೆ ಬೇಕಾಗುವಂತಹ ಆರ್ಥಿಕ ಸಂಪನ್ಮೂಲವನ್ನು ಒದಗಿಸಿಕೊಡ್ತದೆ. ಬೇರೆ ಏನೇನ್ ಬೆಳಿತೀರಿ? ಬೇರೆ ಮೆಕ್ಕೆಜೋಳ ಬೆಳಿತೀರಿ ಜುಲೈ ಟೈಮ್ ನಾವ್ ಮೆಕ್ಕೆಜೋಳ ತಕ್ಕಂದ್ಮೇಲೆ ಸುರುಕಂತ ಹಾಕ್ತೀವಿ ಒಂದ್ ಟೈಮ್ ನೋಡ್ಕೊಂಡು ಮಾರ್ಕೆಟ್ ನೋಡ್ಕೊಂಡು ಆಮೇಲೆ ಸೊ ಅವಾಗ ಶೇಂಗಾ ಜಾಸ್ತಿ ಆಗ್ತಿದ್ವಿ ಶೇಂಗಾ ಕಟಿಂಗ್ ಮಾಡಿವಿ ಆಮೇಲೆ ಈಗ ಹೊಸದಾಗಿ ಈಗ ಉರುಳಂತ ಹೊಸಲು ನಮ್ಮಲ್ಲಿ ರೈತರು ಬೆಳೆದ ಅದು ಹತ್ತು ಕ್ವಿಂಟಲ್ ಗಟ್ಟಲೆ 6,000 ರೇಟ್ನಿಂದ ಮಾರಾಟ ಈ ಎಕರೆಗೆ ಐವತ್ತು ಸ್ವಲ್ಪ ಲಾಭ ಕಂಡತ್ತು ಶ್ರಮ ಕಡಿಮೆ ಇದೆ ಈ ವರ್ಷ ನಾವು ಅದನ್ನ ನಾವು ಮಾಡ್ಬೇಕಂತ ನಮ್ದು ಅಭಿಪ್ರಾಯ. ಮೆಕ್ಕೆಜೋಳ ನಿಮ್ಗೆ ಲಾಭದಾಯಕವಾಗಿದೆ? ಮೆಕ್ಕೆಜೋಳ ಲಾಭ ಐತೆ, ಇಳುವರಿ ಎಲ್ಲ ಚೆನ್ನಾಗಿ ಬರ್ತದೆ, ಮಾಮೂಲಿ ಬರ್ತದೆ ಹೆಚ್ಚಿಗೆ ನಾವು ತಾಕತ್ ಮಾಡ್ರೆ ಇನ್ನೂ ನಮ್ಗೆ 4 ಕ್ವಿಂಟಲ್ ಕೊಡ್ಬೋದು. ಅರ್ಧ ಖರ್ಚು ಇರ್ತದೆ, ಏನೇನ್ ಖರ್ಚು ಜಾಸ್ತಿ ಆಗ್ತದೆ? ಈಗ ಲೇಬರ್ಸ್ ಖರ್ಚು ಜಾಸ್ತಿ ಆಗ್ಬೇಕು, ಅವಾಗ 100 ಇದ್ದು ಈಗ 200 ರೂಪಾಯಿ, ಆಮೇಲೆ ಮಿಷಿನರಿಯಿಂದ ಕಟಾವ್ ಮಾಡಿಸ್ಬೇಕು ಅದು 1,000 ರೂಪಾಯಿ, 2,000 ರೂಪಾಯಿ, ಗೊಬ್ಬರ ರೇಟು 1,200, ಈಗ 1,800 ರೇಟು, ಹಿಂಗಾಗಿ ಅದ್ ಖರ್ಚು ಜಾಸ್ತಿ ಆಗ್ತೈತೆ. ಸರಿ ಇಳುವರಿ ಬಂದ್ರೆ ಉಳ್ಕೊಂತೀವಿ, ಇಳುವರಿ ಕಡಿಮೆ ಅಂತಂದ್ರೆ ಅದು ಅಡಿಗೆ ಪೂಜಿ ಪೂಜಿ ಅನ್ನಕ್ಕಾಗತ್ತೆ. ಒಂದು 8 ಎಕರೆ ನೀವು ಮೆಕ್ಕೆಜೋಳ ಬೆಳೆದ್ರೆ ಒಂದು 5-6 ಲಕ್ಷ ಅಷ್ಟು ಬರ್ತದೆ, ಒಂದು 3-4 ಲಕ್ಷ ಖರ್ಚಾಗುತ್ತೆ ಅಂತ ನೀವು ಹೇಳ್ತೀರಿ? ಹೇಳ್ಬಿಡ್ರಿ, ಅರ್ಧಕ್ಕರ್ಧ ಖರ್ಚಾಗ್ತದೆ ಅಂತ ಹೇಳ್ತೀವಿ. ಸೊ ಈ ಮೆಕ್ಕೆಜೋಳಕ್ಕೆ ನಿಮ್ಮ ಭಾಗದೊಳಗಡೆ ಈ ಭಾಗ ಈ ಪ್ರದೇಶದಲ್ಲಿ ಸಮಸ್ಯೆಗಳು ಏನೇನು? ಮೆಕ್ಕೆಜೋಳ ಇಲ್ಲಿ ಮಟ್ಟ ಏನು ಸಮಸ್ಯೆ ನಿಂತಿದ್ದಿಲ್ಲ, ಅದಕ್ಕೆ ಈಗೀಗ ಅದಕ್ಕೆ ಒಂದು ಸ್ವಲ್ಪ ರಬ್ಬರ್ ಹುಳ ಅಂತ ಬರಕೈತಿ, ಅದು ನಾಟಿ ಆದ್ಮೇಲೆ ಒಂದು ದೇಸಿ ಅದಕ್ಕೆ ರಬ್ಬರ್ ಹುಳ. ಮೊದಲು ನಾವು ಮೆಕ್ಕೆಜೋಳಕ್ಕೆ ಪೂರ್ವಿ 30-45 ವರ್ಷದಿಂದ ನಾವು ಬೆಳಕಂದ್ರೆ ವ್ಯವಸಾಯ ಮಾಡಿವಲ್ಲ, ಯಾವಾಗ ಔಷಧ ಸ್ಪ್ರೇ ಮಾಡಿರ್ತೀವಿ ಮೆಕ್ಕೆಜೋಳಕ್ಕೆ. ಈಗೀಗ 3-4 ವರ್ಷದಾಗ ಅದು ಒಂದು ಬಂದು ಅದು ರಬ್ಬರ್ ಹುಳ ಅಂತ ಬಂದು ಸುಳಿ ಒಳಗೆ ಅದು ಸುಳಿ ತಿಂದು ಎಲ್ಲ ತೂತ್ ತೂತ್ ಮಾಡಿಬಿಡುತ್ತೆ. ಅದಕ್ಕೆ ಈಗೆಲ್ಲ ಔಷಧ ಕಂಡಿಡಿದ್ರ ಪುಡಿನ ಅದನ್ನ ಕವರ್ ಅಂತ ಬಂದತ್ತ ಔಷಧ, ಅದು ಸುಳಿಯೊಳಗೆ ಹಾಕ್ಬಿಟ್ರ ನಿಯಂತ್ರಣ ಆಗ್ಬಿಡುತ್ತೆ, ಕಂಟ್ರೋಲ್ ಆಗ್ತದೆ ಅಂತ. ಅದು ಬಂದಾಗ ಸ್ವಲ್ಪ ದೊಡ್ಡ ರೋಗ. ಅದು ಬಂದಿದೆ ಅಂತ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ? ಅದು ಬಂದಿದೆ ಅಂತಂದ್ರೆ ಎಲಿ ಮೇಲೆ ಸ್ವಲ್ಪ ಬೆಳೆ ಗೆರೆ ಮೂಡ್ತತ್ರಿ, ಆಮೇಲೆ ಚಿಕ್ಕ ಚಿಕ್ಕ ಬಿದ್ದು ಅಲ್ಲಿ ತೂತ್ ಬಿಡುತ್ತ ಎಲಿ, ಅದು ಬೆಳೆ ಕುಂಠಿತ ಆಗುತ್ತೆ. ಆಮೇಲೆ ಅದು ಸಾಲ ಮೇಲೆ ಹಾಕಿ ಬಿಡೋದು ಕಂಡು ಹೋದ್ರೆ ಅವ್ನ ಪೌಡರ್ ಹಾಕ್ತಾರೆ ಎಲ್ಲ ರೈತರು ಹಾಕ್ತಾರೆ. ಮಾರ್ಕೆಟ್ಗೆಲ್ಲ ಕೊಪ್ಪಳಕ್ಕೆ ಕಳಿಸ್ತಾರೆ? ಮಾರ್ಕೆಟ್ ಎಲ್ಲ ಕೊಪ್ಪಳ ಇಲ್ಲೇ ಹತ್ರ ಇಲ್ಲೇ ಖರೀದಿ, ಇಲ್ಲೇ ಖರೀದಿದಾರ ಇಲ್ಲೇ ಬರ್ತಾರೆ, ಇಲ್ಲೇ ಅಂಗಡಿನ ಅದಾವ ಇಲ್ಲೇ ಖರೀದಾರ ಅದರ, ನಾವು ಕೊಪ್ಪಳಕ್ಕೆ ಕಳಿಸ್ತೀವಿ ಹೆಚ್ಚಾಗಿ. ನಾವು ಕೊಪ್ಪಳ ರೇಟ್ ಇಲ್ಲೇ ತಗೊಂತ ನಾವು ಇಲ್ಲೇ ಕೊಟ್ಟು. ಈಗ ಒಕ್ಕಣೆ ಮಾಡೋದೆಲ್ಲ ಮಿಷಿನ್, ಈಗ ಎಲ್ಲ ಮಿಷಿನ್ ಏನು ಕೈಯಿಂದ ಏನಿಲ್ಲ, ನಾವು ಟ್ರ್ಯಾಕ್ಟರ್ ಟ್ರಲ್ಲಿ ಹೋದೆಲ್ಲ ಗೊತ್ತೇ ಬಂದು ಮ್ಯಾರಿ ನಿಲ್ಸ್ಬಿಟ್ರೆ ಆ ಕಟ ಮಾಡ್ಕೊಂಬಂದು ಆ ರಸೂಲ್ ತರ ಸೀದೆ ತಂದು ಕಣ್ಣಾಯಕ ವಾಣಿಸಿ ತಾನೇ ಬಿಡಿಸೋದೇನಿಲ್ಲ, ಎಲ್ಲ ಒಟ್ಟು ಹೊಲಕ ಬಿಟ್ಬಿಡು, ಎಡೆ ಹೊಲಕ ಬಿಟ್ಬಿಡ್ತಾರೆ ಈಗ. ಹೌದಾ? ಮಾಡಿ ಬೆಳದ ಹೊಲಕ ಬಿಟ್ಬಿಡದ, ಅದೆಲ್ಲ ಮೇವು ಮೇವು ಕಟ್ ಮಾಡಿ ಎಲ್ಲ ತುಂಡ್ ಮಾಡಿ ತಗದು ಬ್ರೇನ್ ಪಕ್ಕ ಕಾಳ ನಮ್ ಟ್ರ್ಯಾಕ್ಟರ್ ಹಾಕ್ಬಿಡುದು, ಏನು ವೇಸ್ಟೇಜ್ ಆಗಂತ. ಆ ರೀತಿ ಕಟಾವ್ ಮಾಡಿಸ್ಬೇಕಂದ್ರೆ ಸಂಪೂರ್ಣ ಒಣಗಿರ್ಬೇಕು, ಬೆಳೆ ಒಣಗಿರ್ಬೇಕು ಸರ್, ಬೆಳೆ ಕಟಿಂಗ್ ಆಗುತ್ತೆ ಮಿಷಿನ್, ಬೆಳೆ ಎಲ್ಲ ಒಣಗಬೇಕು ಪಕ್ಕವಾಗಿರ್ಬೇಕು, ಅಲ್ಲೇನು ವೇಸ್ಟೇಜ್ ಆಗಲ್ಲ, ಏನು ಆಗಲ್ಲ, ಏನು ವೇಸ್ಟ್ ಆಗಲ್ಲ, ಕಾಳು ಸಪ್ರೇಟ್ ಆಗಿ ಬಂದ್ಬಿಡುತ್ತೆ, ಏನೇನು ಆಗಲ್ಲ. ನಾಲ್ಕು ಕಾಳು ಭೂಮಿಗೆ ಭೂಮಿ ತಾಯಿ ನಾಲ್ಕು ಕಾಳು ಉದುರಿಸ್ಕೊಂಡ್ ತಳಕಿ ಅದಕ್ಕೆ ಊಟದ ಹೇಳ್ಕೊಳಕ್ಕಾಗಲ್ಲ, ಹೋಗೋದಾಟ ಸಾಮಾನ್ಯ. ಸೂರ್ಯಕಾಂತಿ ಬೆಳಿತೀರಿ ನೀವು? ಸೂರ್ಯಕಾಂತಿ ಬೆಳಿತೀರಿ ಹಿಂಗಾರಿಗೆ, ಅದು ಹಿಂಗಾರಿ ಜಾಸ್ತಿ ಬೆಳೆದ್ರಿ ಹಿಂಗಾರಿಗೆ, ಅದಕ್ಕೆ ರೋಗ ಭಾಳ ಕಾಣ್ತಾವ ಅದಕ್ಕೆ ಹಾಕ್ರೆ ಹಿಂಗಾರ ಸ್ವಲ್ಪ ಹಾಕ್ರಿ. ಈಗ ರೇಟ್ ಇಲ್ಲದಕ್ಕೆ ಅದನ್ನು ನಾವು ಸ್ವಲ್ಪ ಅನ್ಕ ಹಿಂದೇಟ್ ಹಾಕಿ ಈಗ ಅವಡಲ್ಲನ ಹಾಕ್ಬೇಕಂತಂದು ಭಾಳ ಜನ ನಾವು ಮಾತಾಡಕತ್ತೀವಿ. ಇದು ಖರ್ಚು ಕಡಿಮೆ, ಆಮೇಲೆ ರೋಗ ಬಂದ ಕಡಿಮೆ, ಆಮೇಲೆ ಇಲ್ಲೇ ಬಂದು ಮಾರ್ಕೆಟ್ ಇಲ್ಲೇ ಬಂದು ಅವರು ಫ್ಯಾಕ್ಟ್ರಿ ಬಂದು ತಗೊಂಡು ಹೋಗ್ತಾರೆ ಹೈದರಾಬಾದ್ ಇಂದ ಬಂದು. ಹಾಗೆ ಸೂರ್ಯಕಾಂತಿ ಖರೀದಿದಾರ ಇಲ್ಲಿ ಬರಲ್ಲ ಅಂತಾರೆ? ಇಲ್ಲಿ ಬರಲ್ಲ ಸರ್, ನಾನು ಮಾರ್ಕೆಟ್ಗೆ ಹೋಗ್ಬೋದು. ಕೊಪ್ಪಳ ಮುಂಡ್ರಿಗೆ, ಮುಂಡ್ರಿಗೆ ಮಾರ್ಕೆಟ್ ಚಲೋ ಐತೆ ಸ್ವಲ್ಪ, ಕೊಪ್ಪಳದಿಂದ ಮುಂಡ್ರಿಗೆ ಚಲೋ ಐತಿ, ಬೆಳಿತಾರೆ ಮುಂಡ್ರಿಗೆ ಹೋಯ್ತು ನಾವು. 8-9 ಗಂಟೆಗೆ ಬರ್ತದೆ ನಮ್ಮಲ್ಲಿ ಸ್ವಲ್ಪ ಬರ್ತದೆ ರೆಡಿಯಲ್ಲಿ. ಏನು ರೇಟ್ ಸಿಗುತ್ತೆ ಇಲ್ಲಿ? ಇಲ್ಲಿ 4,500-5,000 ಮಟ ಐತ್ರಿ. ಇಳುವರಿ ಎಷ್ಟು ಬರುತ್ತೆ ರೀ ಇದು ಸೂರ್ಯಕಾಂತಿ? 8 ಕ್ವಿಂಟಲ್ ಬರ್ತದೆ ಸರ್. 8 ಕ್ವಿಂಟಲ್ ಬರುತ್ತೆ ಸಾಧಾರಣ ಸರಾಸರಿ ಅಂದ್ರೆ 7-8 ಕ್ವಿಂಟಲ್ ಬರ್ತದೆ. ಮತ್ತೆ ನೀವು ಶೇಂಗಾನು ಬೆಳಿತೀರಿ? ಹಾ, ಶೇಂಗಾ ಬೆಳಿತೀರಿ. ಮೊದಲು ಬಳದಲ್ಲ ನಾವು ಒಂದು ಎಕರೆಗೆ 30-35 ಚೀಲ ಹೋಗ್ತಿದ್ವಿ ಶೇಂಗಾ, ಅವಾಗ ಭೂಮಿ ಫಲವತ್ತಿತ್ತು ಸಾಕಷ್ಟು. ಆಮೇಲೆ ಕಾಂಪೋಸ್ಟ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ಇತ್ತು. ಈಗ ದನಕರುಗಳು ಕಡಿಮೆ ಆಗಿ ಈಗ ಕರೀಸ್ ಅಂದ್ರೆ 20-25 ಚೀಲ ಒಂದು ಎಕರೆಗೆ 25 ಚೀಲ ಬರ್ತದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ತದ ಶೇಂಗಾ? ಚೆನ್ನಾಗಿತ್ತು ನಮ್ಮಲ್ಲಿ ಜಮೀನು ಚೆನ್ನಾಗಿದೆ ನಮ್ಮಲ್ಲಿ, ಗ್ರಾಮ ಸಾಕಷ್ಟು ಇರ್ತದೆ. ಈಗ ನೀವು ಖರೀದಿ ಅಂದ್ರೆ ಮಾರಾಟಕ್ಕೆ ಹೋದಾಗ ತೂಕ ನೋಡ್ತಾರೆ, ಚೆಕ್ ಮಾಡ್ತಾರಲ್ಲ, ಎಷ್ಟು ಪರ್ಸೆಂಟೇಜ್ ಬರ್ತದೆ? ನಮ್ದು 70 ಮೇಲೆ ಬರ್ತದೆ. ಒಳ್ಳೆ ರೇಟ್ ಸಿಗ್ತದೆ ಸಿಗ್ತದೆ ನಮ್ಮಲ್ಲಿ ಜಮೀನು ಇಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಐತಿ ಇಲ್ಲಿ ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ ಇಲ್ಲಿ ಕಾಳು ಇಳುವರಿ ಬರುತ್ತೆ ನೀವೇನು ಆಯಿಲ್ ಮಿಲ್ಗೆ ಹೋಗಿ ಕೊಡ್ತೀರಾ ಖರೀದಿ ಮಾಡೋದು ಆ ತರದ ವ್ಯವಸ್ಥೆ ಮಿಲ್ಗೆ ಕೊಡಬಹುದು ಇಲ್ಲಿ ಮಾರ್ಕೆಟ್ಗೆ ಟೆಂಡರ್ಗೆ ಎಪಿಎಂಸಿ ಎಪಿಎಂಸಿಯಲ್ಲಿ ಖರೀದಿ ವ್ಯವಸ್ಥೆ ಎಲ್ಲ ಆನ್ಲೈನ್ ಅಲ್ಲಿ ಆಗ್ತಿರ್ತದಂತೆ ಮತ್ತೆ ನಿಮ್ಮ ಬೆಳೆಯ ಗುಣಮಟ್ಟವೆಲ್ಲ ಪರೀಕ್ಷೆ ಮಾಡಿನೇ ತಗೊಳ್ತಾರೆ ಪೇಮೆಂಟ್ ಸಿಸ್ಟಮ್ ಎಲ್ಲ ಹೇಗಿರ್ತದ ಅಲ್ಲಿ ಪೇಮೆಂಟ್ ಸಿಸ್ಟಮ್ ಕೊಡ್ತಾರೆ ಸರ್ ಅವರು ಇವಾಗ ನಾವು ಅವ್ರ ಹತ್ರ ವ್ಯವಹಾರ ಮಾಡಿದ್ರೆ ಸ್ವಲ್ಪ ಟೈಮ್ಗೆ ನಾಲ್ಕು ತಡಿಸ್ತಾರೆ ನಾವು ಏನಿಲ್ಲಪ್ಪ ಅವ್ರ ಹತ್ರ ವ್ಯವಹಾರ ಎಲ್ಲ ನಮ್ಮ ಕಾಟ ಆಗುತ್ತೆ ನಮ್ಗೆ ಕ್ಯಾಶ್ ಕ್ಯಾಶ್ ಇಲ್ಲದ್ರೆ ನಮ್ಮ ಅಕೌಂಟ್ ರೊಕ್ಕ ಏನ್ ರೇಟ್ ಇರುತ್ತೋ ಆ ರೇಟ್ ಅಲ್ಲೇ ಕೊಡ್ತಾರೆ ಕಟ್ ಮಾಡಿ ಅದೆಲ್ಲ ರೆಕಾರ್ಡ್ ಇರ್ತಾವ ಎಲ್ಲ ಟೆಂಡರ್ ಆಗಿರ್ತಿರ್ತದ ಟೆಂಡರ್ ನಮ್ಮ ನಮ್ದು ಲಾಟ್ ನಂಬರ್ ಇರ್ತದೆ ಆ ಲಾಟ್ ಪ್ರಕಾರ ರೇಟ್ ಹಾಕಿರ್ತಾರೆ ನಾವು ಅದಕ್ಕೆ ಮೋಸ ಮಾಡಿರ್ತೀವಿ ಈಗ ನಿಮ್ಮ ಕುಟುಂಬದಲ್ಲಿ ಇರ್ರಿ ಎಷ್ಟು ಜನ ಈ ಕೃಷಿಯಲ್ಲಿ ತೊಡ್ಕೊಂಡಿದ್ರಿ ನಾವು ನೋಡ್ರಿ ಈಗ ನಾವೊಂದು ನಾಲ್ಕು ಜನ ಕೃಷಿ ಒಳಗದೀವಿ ನಮ್ಮ ಇದ ಮೂಲವು ನಮ್ದೊಂದು ಕಸು ನಾವು ಹೆಚ್ಚಿನ ಬೇರೆ ಯಾವ್ದೋ ನಮ್ಮ ಬಿಸ್ನೆಸ್ ಇಲ್ಲ ಏನಿಲ್ಲ ನಮ್ ಕೆಲ್ಸ ಏನಪ್ಪ ಜೀವ ಮುಂಜಾನೆ ಅದು ಜಾಗ ಊಟ ಮಾಡ್ಕೊಂಡು ಕೃಷಿ ಭೂಮಿ ಹೋಗ್ಬಿಡೋದು ಅಲ್ಲೆಲ್ಲ ಸಾಯಂಕಾಲ ಒಳಗೆ ಕೆಲಸ ಮಾಡೋದು ನಮ್ಗೇನು ಮತ್ತೆ ನೋಡಿ ಕೆಲಸ ಬಿಟ್ಟು ಬರೋದು ಮತ್ತೆ ಪುನಃ ಮತ್ತೆ ಹೋಗೋದು ಹಿಂಗೆಲ್ಲ ನಿಮ್ಮ ಕುಟುಂಬದಲ್ಲಿ ನಮ್ಮ ಕುಟುಂಬದಲ್ಲಿ ಆರು ಜನ ಇದ್ದಾರೆ ನೀವು ನಿಮ್ಮ ಮನೆಯವರು ಆಮೇಲೆ ನಮ್ಮಿಬ್ರು ಮಕ್ಕಳಿದ್ದಾರೆ ಅವ್ರು ಏನ್ ಮಾಡ್ತಿದ್ದಾರೆ ಏನ ವಿದ್ಯಾಭ್ಯಾಸ ಮಾಡಿದ್ರ ವಿದ್ಯಾಭ್ಯಾಸ ಮೆಟ್ರಿಕ್ ಮಟ್ಟ ಮಾಡಿರತ್ತ ಹತ್ತನೇ ಕ್ಲಾಸ್ ಮಟ್ಟ ನಾ ಎಲ್ಲಿ ಹೋಗೋ ಸರಿ ಇರ್ತಿಲ್ಲ ನಮ್ ಭೂಮಿ ಇದ್ದ ಮಳೆಗೆ ಅಂತ ಅದಕ್ಕೆ ಹಚ್ಚಿಬಿಟ್ಟಿವಿ ನಾವು ನಮ್ಗೇನು ಅಂತ ನಮ್ಮನ್ನ ಹಚ್ಚಿದ್ರು ನಾವು ಅವ್ರ ಹಚ್ಚಿ ಈಗ ನಿಮ್ಮ ಪ್ರಕಾರ ಅಂದ್ರೆ ನಿಮ್ಮ ಈ ಕೃಷಿಯ ಅನುಭವದ ಮಾತುಗಳನ್ನ ಕೇಳಿದ್ರೆ ಕೃಷಿ ಒಂದು ಒಳ್ಳೆ ಉದ್ಯಮ ನಿಮ್ಮ ಇಡೀ ಕುಟುಂಬದ ಎಲ್ಲಾ ಸದಸ್ಯರಿಗೂ ಉದ್ಯೋಗ ಇರ್ತದೆ ಲಾಭನೂ ಇರ್ತದೆ ಮತ್ತೆ ಸುಮಾರು ನಿಮ್ಮ ಹೊಲದಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರಿಗೂ ಆಸರೆ ಆಗಿರ್ತದೆ ಅವ್ರಿಗೆ ದೊಡ್ಡ ಆಸರೆ ಈಗ ನಾವು ಕಾಯಿಪಲ್ಲೆ ಹೆಚ್ಚಿಗೆ ಬೆಳೆಯೋದ್ರಿಂದ ನಮ್ಗೆ ಕಂಟಿನ್ಯೂ ಲೇಬರ್ಸ್ ಬೇಕು ನಮಗೆ ಸುಮಾರು ಜನ ಎಷ್ಟು ಜನ ಬರ್ತಾರೆ ನಮ್ಗೆ ಕನಿಷ್ಠ ಒಂದು 7-8 ಮಂದಿ ಇರ್ತಾರೆ 8 ಮಂದಿ ಯಾಕರ ರೆಗ್ಯುಲರ್ ಪ್ರತಿ ದಿನ ಇರ್ತಾರೆ ವರ್ಷ ನಮಗೆ ನಮಗೆ ಕೂಲಿ ಆಳ ಅಂತೀವಲ್ಲ ನಮಗೆ ಆಳ ಅಲ್ಲ ಅವ್ರು ಅವು ನಮ್ಮ ಮನೆ ಮಕ್ಕಳ ಅವ್ರ ಏನಂತಾರೆ ನಾವು ಆಳಂತ ನಾವು ಭಾವನೆ ನಾವು ಕರೆಯಲ್ರಿ ಅವ್ರ ಹಸಿ ಕೊಟ್ಟಾಗಿ ಅವ್ರು ನಮ್ಗೊಳಗ ಈ ಕಾಯಿಪಲ್ಲೆಗಳ ಕೃಷಿಯೊಳಗೆ ಅವ್ರು ಬೆಳೆದು ನಮ್ಗೆ ಸಹಕಾರ ಮಾಡ್ತಾರ ಅಂದ್ರ ಅವ್ರು ನಮ್ಮ ಮನೆ ದೇವರಂತ ತಿಳ್ಕೊಂಡು ಅಂದ್ರೆ ನೀವು ಪ್ರತಿದಿನ ಒಂದು 8-10 ಜನ ನಿಮ್ಮ ಕೆಲಸ ಮಾಡ್ತಾ ಇರ್ತಾರೆ 10 ಜನಕ್ಕೆ 12 ತಿಂಗಳು ಕೆಲಸ ಇರ್ತದೆ ಕೆಲಸ ಕೊಡ್ತೀವಿ 8-10 ಜನ ನಮ್ಮಲ್ಲಿ ಕೆಲಸ ನಾವು ಕಂಟಿನ್ಯೂ ಕೊಡ್ತಾ ಇರ್ತೀವಿ ಕಳೆ ತೆಗೆಯೋದು ಕಾಶಿ ತೆಗೆಯೋದು ಇದೇ ಇರ್ತದ ಗೊಬ್ಬರ ಹಾಕೋದು ಅವ್ರು ಮಾಡಿದ್ರೆ ಅವರು ನಾವು ಜಿತಿ ಮಾಡಿದ್ರೆ ಅದು ಖುಷಿ ಆಗೋದಿಲ್ಲ ಸಾಧ್ಯ ಒಬ್ಬರಿಂದ ಮಾಡಕ್ಕಾಗ ಸರ್ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ಯಾವ್ಯಾವ ಸೌಲಭ್ಯಗಳನ್ನ ಕೃಷಿಗಾಗಿ ನೀವು ತಗೊಂಡಿದ್ದೀರಿ ನೋಡಿ ನಾವು ಅಂದ್ರೆ ಯಾವ ಸೌಲಭ್ಯ ತಗೊಂಡಿಲ್ಲ ನಾವು ನೀರಾವರಿಗೆ ಹನಿ ನೀರಾವರಿಗೆ ಪೈಪ್ ಲೈನ್ ಇವತ್ತಿಗೆ ನಾವು ಯಾವಾಗ ತಗೊಂಡಿಲ್ಲ ಸಂಸ್ಕರಿಸಿ ನಾವು ಮಾಡ್ಕೊಂತೀವಿ ಯಾಕೆ ಈಗ ಹನಿ ನೀರಾವರಿ ಎಲ್ಲರೂ ಕೊಡ್ತಾರ ನಮ್ಮ ನೀರು ಸಫಿಶಿಯಂಟ್ ಅದಾವ್ರಿ ನಾವು ಹನಿ ನೀರ ಮಾಡ್ಕೊಂತ ನಾವಿದ್ದ ವ್ಯವಸ್ಥೆ ನಾವು ಚೆನ್ನಾಗಿದೆ ಈಗ ಪ್ರಧಾನ ಮಂತ್ರಿಯವರ ಇದು ಕೃಷಿ ಸಮ್ಮಾನ್ ಬರುತ್ತಲ್ಲ ಪ್ರತಿ ತಿಂಗಳು 2,000 ಹಂಗೆ 6,000 ಆಗ್ತಾರೆ ಬರ್ತಿರ್ತದೆ ಅದು ಬರ್ತಾ ಇದೆ ಮೋದಿ ಅವ್ರು ಏನ್ ಮಾಡಲ್ಲ ಅಲ್ಲಿಂದ ಕಂಟಿನ್ಯೂ ಬರ್ತಾ ಇರ್ತೀವಿ ಆಮೇಲೆ ನಾವು ಬೆಳೆ ವಿಮೆ ಮಾಡಿಸಿರ್ತೀವಿ 1 ವರ್ಷ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಬೆಳೆ ವಿಮೆ ಪ್ರತಿ ಸಲ ಮಾಡಿಸ್ತೀವಿ ಪ್ರತಿ ಸಲ ಮಾಡಿಸ್ತೀವಿ ಎಲ್ಲ ಬೆಳೆಗೆ ಮಾಡಿಸ್ತೀವಿ ನಾವು ಒಂದು 5-6 ವರ್ಷ ಕಂಟಿನ್ಯೂ 1.5 ಲಕ್ಷ ಮಟ್ಟ ನಮಗೆ ಮೆಕ್ಕೆಜೋಳ ಬೆಳೆ ವಿಮೆ ಸಿಗುತ್ತೆ ಸಿಗುತ್ತೆ 6 ಲಕ್ಷ ಮಟ್ಟ ನಾವು ವಿಮೆ ಸರ್ಕಾರ ಸರ್ವೆ ಮಾಡ್ಬಿಟ್ಟು ಅವ್ರ ಪರಿಹಾರ ಕೊಟ್ಟರು ವಿಮಾ ಕಂಪನಿ ಸೊ ಹಿಂಗಾಗಿ ರೈತರು ಬೆಳೆ ವಿಮೆ ಕಡ್ಡಾಯವಾಗಿ ಮಾಡಿಸ್ಬೇಕು ಮಾಡ್ಲೇಬೇಕು ಯಾಕಂದ್ರೆ ಸೃಷ್ಟಿ ನಮ್ ಕೈ ಅಂತಲ್ರಿ ಕಡಿಮೆ ನಾವು ಹೆಚ್ಚಿಗೆ ನಾವು ಹಿಂಗಾಗ ಏನ್ ಮಾಡಕ್ಕಾಗಲ್ಲ ಅದು ನಾವು ಕಟ್ಟೋ ಸ್ವಲ್ಪ ಬರ್ತದೆ ಅದು ನಮ್ಗೆ ಏನ್ರ ನಷ್ಟ ಆತಂದ್ರೆ ನಮ್ಮ ಏನ್ ತಿಳಿತದೆ ಎಕರೆಗೆ ಎಷ್ಟು ಕಟ್ತೀರಿ ನೀವು ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ 650 ರೂಪಾಯಿ ಐತೆ 8 ಎಕರೆಗೆ ಅಂದ್ರೆ 3,500-4,000 ರೂಪಾಯಿ ಕಟ್ತೀರಾ ಪ್ರತಿ ವರ್ಷ ಒಟ್ಟು ಏನಾದ್ರೂ ಹಾನಿ ಆದ್ರೆ ನಿಮ್ಗೆ ಸಿಗುತ್ತೆ ನಮಗೆ ಸಿಕ್ಕತ್ರಿ ಹಿಂದೆ 3-4 ವರ್ಷ ನಮ್ಗೆ ಬೆಳೆ ಪರಿಹಾರ ನಮಗೆ ಸಿಕ್ಕತ್ತ ಇನ್ಸೂರೆನ್ಸ್ ಕಂಪ್ನಿ ಕೊಟ್ಟಾರ ನಷ್ಟ ಒಳ್ಳೆಯದು ನಾರಾಯಣಪ್ಪರೆ, ನಿಮ್ಮ ಕೃಷಿಯ ಅನುಭವದ ಮಾತುಗಳನ್ನು ಕೇಳಿ ಖುಷಿಯಾಯಿತು. ಕೃಷಿ ಒಂದು ಉದ್ಯಮ, ನೀವು ಬದುಕಿರಾ, ನಿಮ್ಮ ಸುತ್ತಮುತ್ತಲು ನೆಂಟತ್ತು ಜನರ ಜೀವನವನ್ನು ನಿರ್ವಹಿಸಿಕೊಂಡು ಹೋಗೋದಕ್ಕೆ ನಿಮ್ಮ ಕೃಷಿ ಸಹಕಾರಿಯಾಗಿದೆ ಅಂತಕ್ಕಂಥದ್ದು. ನಮಗೆ ನಮಗೆ ಆದಿ ದೇವತೆ ಭೂಮಿನೇ ಇಲ್ಲ, ಬಡತನ ಪಡ್ತಾನ ಅಂತಾರ, ಭೂಮಿ ಬಡತನ ಅಂತ ಅನ್ಬಾರ್ದು, ದುಡಿಲ್ಲ ಪಡ್ತಾನ ಅಂತಾರ, ನಮ್ಗೆ ಅದ ಐಶ್ವರ್ಯ ಐತಿ. ಅದರೊಳಗಿಂದ ನಮ್ದು ಮುಂದೆ ನಮ್ ಸಂಸಾರ ಮಕ್ಕಳು ಮೊಮ್ಮಕ್ಕಳು ಸತ್ತಾರ, ಏಳು ತಿಂದು ಸಾಲ ಅಂತಾಗ ನಮಗೆ ಭೂಮಿ ಮೇಲೆ ದೇವ್ರು ನಮಗೆ ಜಾಗ ಕೊಟ್ಟಾರ. ಕೃಷಿ ಮಾಡಿದ ಹಸನಾಗಿರ್ತದ ಜೀವನ, ಇದು ಮಾತ್ರ ಗ್ಯಾರಂಟಿ ಹೇಳ್ಬೋದು. ನಾವು ಹೊಸ ತಲೆಮಾರಿನ ಯುವಕರು ಕೃಷಿಯಲ್ಲಿ ಹೆಚ್ಚು ತೊಡಗಿಕೊಳ್ಳುವುದು ನಿಮ್ಮ ಭಾಗದಲ್ಲಿ ಇದೆಯಾ? ಕಡಿಮೆ ಇದೆ ರೀ ಸರ್, ಈ ಹಿಂದೆ ಇದ್ದಿದ್ದಿಲ್ಲ. ಈಗೆಲ್ಲ ಯುವಕರು ಅದ ನೋಡ್ರಿ, ಇವರೆಲ್ಲ ಯುವಕರು ಎಲ್ಲ ಸುಧಾರಿಸ ವಯಸ್ಸು ನೋಡ್ರಿ, ಚಿಕ್ಕದ್ರಿ, ನಿಮ್ ಸಾಧನೆ ಬಹಳ ಐತ್ರಿ ಕೇಳ್ರಿ, ತೊಗರಿ ಬೆಳೆಗಾರ ಅದ್ನ ಇಂದು ಕಾಯಿಪಲ್ಲೆ ಬೆಳೆಗಾರ ಮೊಮ್ಮಗ ಅದ್ರಿ ಎಲ್ಲ. ಒಟ್ಟು ಕೃಷಿಯಲ್ಲಿ ತೊಡಗಿಕೊಂಡ್ರೆ ಭೂಮಿ ತಾಯಿ ಕೈ ಬಿಡಲ್ಲ, ಬಿಡಲ್ಲ ಬಡತನ ಅನ್ನುವಂತಹ ಒಂದು ಬಡತನ ಯಾಕೆ ಕೊಡ್ತಾರೆ, ದುಡ್ದ ಬಡತನ ಯಾಕೆ ಕೊಡ್ತಾರೆ, ದುಡಿಲಿದ್ರೆ ಬರ್ತದ ಬಡತನ, ದುಡ್ದ ಬರ್ತಾನ ಬಡತನ. ಭೂಮಿ ತಾಯಿ ದುಡಿದ್ರ ಬೆವರು ಸುರಿಸಿದ್ರೆ ಮುಕ್ತಾಗ ತೊರಂದಾಗಿ ಅದೇನು ಬೇರೆ ಏನಾಗಲ್ಲ, ಇದು ಮಾತ್ರ ಸತ್ಯವಾದ ಮಾತು. ನಂಬಿ ಬದುಕಬೇಕು ಅಷ್ಟೇ, ಅದ್ರ ಕೂಡ ಪ್ರೀತಿ ಇಟ್ಕೋಬೇಕು ಭೂಮಿ ಕೂಡ. ನಮ್ಮ ಆರೋಗ್ಯ ಹೆಂಗ್ ಹಾಕಿಟ್ಟಿವಿ ಆ ಭೂಮಿ ಆರೋಗ್ಯ ಹೆಂಗ್ ಹಾಕ್ಯಂದ್ರ ಎಂದೆಂದು ನಮ್ಗೆ ಅಕ್ಷಯ ಯಾವಾಗ್ಲೂ ಅಕ್ಷಯ ಪಾತ್ರ. ಒಳ್ಳೇದು ನಾರಾಯಣಪುರ, ನಿಮ್ಮ ಮಾತು ಕೇಳಿ ಖುಷಿ ಆಯ್ತು. ನಿಮ್ಮ ಮಾತು ಬೇರೆ ರೈತರಿಗೆ, ಯುವ ರೈತರಿಗೆ ಪ್ರೇರಣೆ ಆಗ್ಲಿ ಅಂತ ಆಶಿಸ್ತಾ. ಆಕಾಶವಾಣಿ ಹೊಸಪೇಟೆಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಊರಲ್ಲೇ ನಿಮ್ಮ ಹತ್ರ ಬಂದು ನಾವಿವತ್ತು ನಿಮ್ಮನ್ನ ಮಾತಾಡಿಸಿದ್ವಿ, ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ವಿ, ಧನ್ಯವಾದಗಳು, ನಮಸ್ಕಾರ. ಸಂತೋಷ ನೀವು ಬಂದು ನಮ್ಮ ಸಂಬಂಧಕ್ಕೆ ನಾಲ್ಕು ಮಂದಿ ರೈತರು ಮಕ್ಕಳು ಕೇಳಿ ಇದರಿಂದ ಸ್ವಲ್ಪ ಪ್ರಚೋದನೆ ಆಗಲಿ, ಸ್ವಲ್ಪ ಎಲ್ಲರೂ ಅಭಿವೃದ್ಧಿ ಆಗಲಿ ಅನ್ನೋದು ಒಂದು ನಮ್ದೊಂದು ಆಸೆ ಇರಲಿ. ಓಕೆ, ಧನ್ಯವಾದ, ನಮಸ್ಕಾರ. ಇದುವರೆಗೆ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಬೆಟಗೇರಿ ಗ್ರಾಮದ ನಾರಾಯಣಪ್ಪ ಮತ್ತೂರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಎಂ ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ರೈತರಿಗೆ ಸಲಹೆ. ನಾವು ಹಸಿರೆಲೆ ಗೊಬ್ಬರ ಮಹತ್ವದ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ದನಕರಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಹಳ್ಳಿಗಳಲ್ಲಿ ಯಾವೊಬ್ಬ ರೈತರು ಸಗಣಿ ಗೊಬ್ಬರ ಆಗಲಿ, ಎರೆಹುಳು ಗೊಬ್ಬರ ಆಗಲಿ, ಹಸಿರೆಲೆ ಗೊಬ್ಬರವನ್ನು ಕೊಡೋದು ನಾವು ಕಡಿಮೆ ಮಾಡಿಬಿಟ್ಟವಿ. ಅದಕ್ಕೆ ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಇರ್ಬೋದು ಅಥವಾ ನೀರಾವರಿಯಲ್ಲಿ ಬೆಳೀತಕ್ಕಂಥ ರೈತರು ತಪ್ಪದೇ ನಾವು ಹಸಿರೆಲೆ ಗೊಬ್ಬರವನ್ನು ಬೆಳಿಬೇಕು. ಯಾವ ಸಂದರ್ಭದಲ್ಲಿ ನಾವು ಬೆಳೆದ್ರೆ ಒಳ್ಳೆಯದು, ನಾವು ಮುಂಗಾರಿ ಮತ್ತು ಹಿಂಗಾರಿ ಬೆಳೆ ಕಟಾವಾದ ಮೇಲೆ ನಮ್ಮ ಭೂಮಿಗೆ ಸ್ವಲ್ಪನಾದರೂ ನಾವು ರೆಸ್ಟನ್ನು ಕೊಡಬೇಕು. ಮುಂಗಾರಿ ಬೆಳೆ ಕಟಾವಾಗಿ ಭತ್ತದ ನಂತರ ನಾವು ಭತ್ತವನ್ನು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ. ಭತ್ತದ ಜಮೀನಲ್ಲಿ ತಪ್ಪದೇ 1 ಎಕರೆಗೆ 15-20 kg ಸೆಣಬು ಅಥವಾ ಡಯಾಂಚವನ್ನು ನಾವು ಕೂರಿಗೆ ಮೂಲಕ ಆದರೂ ಕೂಡ ಟ್ಯಾಕ್ಟರ್ ಮೂಲಕ ಬಿತ್ತನೆಯನ್ನು ಮಾಡ್ಬೋದು 1 ಅಡಿ ಅಂತರದಲ್ಲಿ, ಇಲ್ಲ ಟಿಲ್ಲರ್ ಹೊಡೆದು ನಾವು ನೇರವಾಗಿ ನಾವು ಭತ್ತದ ಗದ್ದೆಗೆ ಉಗ್ಗಿ ಸುಮಾರು 40-45 ದಿವಸ ಆದಮೇಲೆ ರೋಟೋವೇಟರ್ ಮೂಲಕ ನಾವು ಅದನ್ನು ಮುಗ್ಗು ಹೊಡೆಯೋದ್ರಿಂದ ಪ್ರತಿ ಎಕರೆಗೆ 5-6 ಟನ್ ಹಸಿರೆಲೆ ಗೊಬ್ಬರ ನೇರವಾಗಿ ನಾವು ಜಮೀನಿಗೆ ಕೊಟ್ಟಂಗೆ ಆಗುತ್ತೆ. ಅದಕ್ಕೆ ಮುಂಗಾರಿ ಬೆಳೆ ಕಟಾವಾದ ಮೇಲೆ ಭತ್ತದ ನಂತರ ಭತ್ತ ಹಾಕೋದ್ರ ಬದಲಾಗಿ ಒಂದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ನಮ್ಮ ರೈತರು ಮುಂದಾಗಬೇಕು. ಭತ್ತದ ನಂತರ ಭತ್ತವನ್ನು ಬೆಳೆದ್ವಿ, ಎರಡನೇ ಬೆಳೆ ತಗೊಂಡ ಮೇಲೆ ಆದರೂ ಕೂಡ ನಮ್ಮ ರೈತರು ಏನು ಮಾಡಬೇಕು, ಹಸಿರೆಲೆ ಗೊಬ್ಬರನ ತಪ್ಪದೇ ನಾವು ಬೆಳೆದ್ರೆ ನಾವು ಒಂದು ಮಣ್ಣಿನ ಒಂದು ಭೌತಿಕ ಗುಣಧರ್ಮ ಆಗಲಿ, ರಾಸಾಯನಿಕ ಗುಣಧರ್ಮ ಮತ್ತು ಜೈವಿಕ ಗುಣಧರ್ಮವನ್ನು ಕಾಪಾಡಿದಾಗ ಮಾತ್ರ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದಲ್ಲಿ ಮಣ್ಣು ಸೌಳು ಜೌಗು ಆಗಿ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ. ಅದಕ್ಕೆ ದಯಮಾಡಿ ಹಸಿರೆಲೆ ಗೊಬ್ಬರ ತಪ್ಪದೇ ನಮ್ಮ ರೈತರು ಬೆಳೀರಿ. ಮಳೆ ಆಶ್ರಿತ ರೈತರು ತಪ್ಪದೇ ಕಾಂಪೋಸ್ಟ್ ಗೊಬ್ಬರ ಕೊಡದೇ ಇದ್ದ ಸಂದರ್ಭದಲ್ಲಿ ನಾವು ಮುಂಗಾರಿಯಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಯಾವಾಗ ನಮಗೆ ಬಿತ್ತನೆಗೆ ಜೂನ್ ತಿಂಗಳ ಬಿತ್ತವೆ ಅಂದಾಗ 1 ತಿಂಗಳ ಮೊದಲೇ ನಾವೇನು ಮಾಡಬೇಕು, ಈ ಹಸಿರೆಲೆ ಗೊಬ್ಬರವನ್ನು ಹಾಕಿ ನಂತರ ಮಳೆ ಆಶ್ರಿತ ಇರತಕ್ಕಂಥ ರೈತರು ಈ ಒಂದು ಸೆಣಬು ಅಥವಾ ಡಯಾಂಚವನ್ನು 40-45 ದಿವಸ ಬೆಳೆದು ರೋಟೋವೇಟರ್ ಮೂಲಕ ನಾವು ಮುಗ್ಗು ಹೊಡೆಯೋದ್ರಿಂದ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಿಕೊಂಡಂಗೆ ಆಗುತ್ತೆ. ನಮ್ಮ ಮಣ್ಣಿಗೆ ಮ್ಯಾಕ್ಸಿಮಮ್ 6 ಟನ್ವರೆಗೂ ಕೂಡ ಈ ಹಸಿರೆಲೆ ಗೊಬ್ಬರ ಬರುತ್ತೆ ಪ್ರತಿ ಎಕರೆ. ಹಸಿರೆಲೆ ಗೊಬ್ಬರನ ತಪ್ಪದೆ ನಮ್ಮ ರೈತರು ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ಸುಧಾರಣೆ ಆಗುತ್ತೆ, ಹೆಚ್ಚಿನ ಒಂದು ಗುಣಮಟ್ಟದ ಇಳುವರಿಯನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಾವು ಮಣ್ಣಿನ ಫಲವತ್ತತೆ ಜೊತೆಗೆ ಉತ್ತಮ ಗುಣಮಟ್ಟದ ಉತ್ಪಾದನೆಯನ್ನು ಕೂಡ ನಾವು ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಹಸಿರೆಲೆ ಗೊಬ್ಬರ ಬಳಸೋದ್ರಿಂದ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಕೂಡ ನಾವು ಇಲ್ಲಿ ಕಡಿಮೆ ಮಾಡಿದಂಗೆ ಆಗುತ್ತೆ. ಮಣ್ಣಿನ ಫಲವತ್ತತೆಯನ್ನು ನಾವು ಮುಂದಿನ ಪೀಳಿಗೆಗೂ ಕೂಡ ಕಾಪಾಡಿಕೊಂಡಂಗೆ ಆಗುತ್ತೆ. ಈ ಬೇಸಿಗೆ ಹಂಗಾಮಿನಲ್ಲಿ ಸಮಯ ಸಿಕ್ಕಾಗ ನಮ್ಮ ರೈತರು ಮುಂಗಾರಿಯಲ್ಲಿ ಮತ್ತು ಹಿಂಗಾರಿ ಬೆಳೆ ಹೋಗುವ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರವನ್ನು ಬೆಳೀರಿ, ಅಥವಾ ಬೇಸಿಗೆ ಬೆಳೆ ತೆಗೆದ ನಂತರ ಆದರೂ ಕೂಡ ನಮ್ಮ ರೈತರು ಈ ಸೆಣಬು ಡಯಾಂಚ ಬೆಳೆದು ರೋಟೋವೇಟರ್ ಮೂಲಕ ಮುಗ್ಗು ಹೊಡೆಯೋದು ನಮ್ಮ ಮಣ್ಣಿಗೆ ಸೇರಿಸೋದ್ರಿಂದ ಉತ್ತಮವಾದ ಒಂದು ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಗುಣಧರ್ಮ ಅದರ ಜೊತೆಗೆ ಉತ್ತಮ ಇಳುವರಿಯನ್ನು ಕೂಡ ನಾವು ಪಡ್ಕೊಳ್ಬೋದು ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ, ಈಗ ಕೇಳೋಣ ಒಂದು ಕೃಷಿ ಗೀತೆಯನ್ನ. ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾಕಷ್ಟು ಸೇರಿಸಬೇಕು ಸಾರಜನಕ, ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಮಲ್ಲಿಗೆ ಮ್ಯಾಗ ಚಿಮುಕಿಸಬೇಕು ಕಳೆನಾಶಕ ಟೂ ಫೋರ್ ಡಿ